ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋ ರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಶಕರಣ, ಅಲ್ಲ ಇನ್ನೊಂದ್ ಎರಡ್ ದಿನ ಬಿಟ್ಟು ಈ ತರ ಬಟ್ಟೆ ಹಾಕ ಬಾ ಅಂತಂದ್ರೆ ನೀನು ಮೂರ್ನಾಲ್ಕು ದಿನದವ ಇದೇ ತರ ಬಟ್ಟೆನಾಗೆ ಇದ್ಯಲ್ಲ, ಯಾಕಿಂಗೆ ಅಂತವ? ಬಟ್ಟೆ ಏನೋ ಆಗ್ಬಿಟ್ಟೈತೆ ಅಂತ ಅಂತಂದ್ರೆ ಶಂಕರಣ, ಹೊರಗಡೆ ಎಲ್ಲ ಓಡಾಡ್ತಿರ್ತೀನ, ಅದ್ ಯಾವಾಗ ಬರ್ತದೆ ಅಂತ ಹೇಳಕ್ ಹಾಕಲ್ಲ. ಮಳೆ ಬಂದು ಬರೀ ಬಟ್ಟೆ ನೆನಸ್ತದ ಅಷ್ಟೇ. ಬಟ್ಟೆ ನೆನಸ್ಬಿಟ್ಟು ಎತ್ತಗ ಮಂಗಮಾವಾಗಿ ಹೋಯ್ತದ ಕಾಣೆ. ಭೂಮಿನೂ ನೆನೆಯಕ್ಕಲ್ಲ, ಬರೀ ಧೂಳು ಹಾರಿಸ್ತೈತೆ ಅಂತಿದ್ಯಾ? ಧೂಳು ಹಾರಿಸ್ತೈತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ನಾನ್ ಬೇರೆ ಎಲ್ಲಾನು ನೀಟಾಗಿ ತೊಳೆದ್ಬಿಟ್ಟು ಇಸ್ತ್ರಿ ಮಾಡ್ಸ್ಕೊಂಡು ಇಟ್ಕೊಂಡಿರ್ತೀನ. ಒಂದು ನೆನೆತ ನೆನೀತು ಅಂತ ಅಂದ್ರೆ ಮತ್ತೆ ಒಣಗಿಸ್ಲೇಬೇಕು. ಒಣಗಿಸ್ಲೇಬೇಕು ಮತ್ತೆ ಪುಟ್ಟಿಗೆ ಎಲ್ಲಾನು ಚೇಂಜ್ ಮಾಡ್ಲೇಬೇಕು ಅಂತೀಯ? ಚೇಂಜ್ ಮಾಡ್ಲೇಬೇಕು ಎಲ್ಲವ. ಪುಟ್ಟಿಗೆ ಏನಾಗ್ಬಿಡ್ತದೆ ಅಂತ ಅಂದ್ರೆ ಇಸ್ತ್ರಿ ಮಾಡಿದ್ದೆಲ್ಲ ಹೊರಟೋಗ್ಬಿಡ್ತದೆ. ಅದಕ್ಕೆ ಪದೇ ಪದೇ ಯಾರು ಮಾಡ್ತಾರೆ ಇಸ್ತ್ರಿ ಕೂತ್ಕೊಂಡು? ಮೊದ್ಲೆಲ್ಲವ ಮಾಡಿವೆ ಶಂಕರಣ್ಣ, ನಾನು ಈ ಬೇಕಾದ್ರೆ ದಿವಸ ಕಡ್ಲೆ ಕೂತ್ಕೊಂಡು ಇಸ್ತ್ರಿ ಮಾಡಿವೆ, ಅದೇ ಕೆಲಸ. ಯಾಕಂದ್ರೆ ಬಟ್ಟೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕಲ್ಲ, ನಾವು ಸ್ವಲ್ಪ ಲಕ್ಕ ಲಕ್ಕ ಅಂತ ಹೊಳಿಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಈಗ ಸ್ವಲ್ಪ ಎಲ್ಲ ಹೊಟ್ಟೆ ಗಿಟ್ಟೆ ಎಲ್ಲ ಸ್ವಲ್ಪ ಮುಂದಕ್ ಬಂದು ಕೂರಕ್ ಹಾಕಲ್ ನೋಡು ಕೆಳಗಡಿಕೆ. ಅಲ್ಲ ಅದು ಹಿಂದೆನು ಯಾಕೆ ಖುಷಿ ಆಯ್ತಿತ್ತು ಅಂತಂದ್ರೆ, ಈ ನೀನು ಐರನ್ ಮಾಡೋದು ಅಂದಲ್ಲ ಅದಕ್ಕೆ ಹೇಳ್ತೀನಿ, ಆ ಇಸ್ತ್ರಿ ಪೆಟ್ಟಿಗೆನ ಎತ್ತದೆ ಒಂಥರ ಸಮಾಧಾನ ಆಯ್ತಿತ್ತು. ಸಮಾಧಾನ ಆಯ್ತಿತ್ತು ಮತ್ ಸಾಲಿದಕ್ಕೆ ಈ ಇದ್ಲ ಹಾಕಬಿಟ್ಟು ಕೆಂಡನಾಗೆ ನಾವು ಬಿಸಿ ಬರ್ಸ್ಕೊಂಡು ಐರನ್ ಮಾಡ್ತಿದ್ವಲ್ಲ ಅದು, ಮತ್ತೆ ನೀನ್ ಹೇಳ್ದಲ್ಲ ಹಂಗೆ ಅದು ಐರನ್ ಹೋಯ್ತಿತ್ತಿಲ್ಲ, ಮೂರ್ನಾಲ್ಕು ಸಲ ಬಟ್ಟೆ ಒಗೆದ್ರು ಹೋಯ್ತಿತ್ತಿಲ್ಲ. ಈಗ ಯಾಕೆ ಬೇಗ ಐರನ್ ಹೋಯ್ತದೆ ಅಂತಂದ್ರೆ, ಈ ಮಿಷಿನ್ ಪಸನಿಗೆ ಬಟ್ಟೆ ಹಾಕ್ಬಿಡ್ತಾರಲ್ಲ ಹಂಗಾಗಿ ಅದು ರುಬ್ಬಿ ತೀಡಿ ಮಾಡಿ ಬೇಗನೆ ಐರನ್ ಹೋಗ್ಬಿಡ್ತದೆ. ಈಗ ನೀನು ಕೂತ್ಕೊಂಡು ಐರನ್ ಮಾಡಕ್ ಹಾಕಲ್ಲ, ಅದಕ್ಕೆ ಮಾಡ್ತಾ ಇದ್ನ. ನಮ್ಮ ಅಪ್ಪನ ಅವನು ಬಂದು ಬಾಯ್ ಬಂದಂಗ್ ಬೈದ್ರು, ಕಾಲ್ ನಿಟ್ಕೊಂಡು ನೀನ್ ಮಾಡ್ತಿದ್ಯಲ್ಲ ಕೆಲಸ ಮಾಡ್ತಿದ್ಯಲ್ಲ, ಇದೇನ್ ಕೆಲಸ ಮಾಡೋ ಹುಟ್ಟ ಇದು ಅಂತ. ಅವ್ರ ತವರು ಬಯಸ್ಕೊತಾರೆ ಹಗ್ಲಲ್ಲವ, ಅದಕ್ಕೆ ಬೇಡ ಆದ್ರೆ ಸವಾಸ ಬೇಡ ಅಂತ ಬಿಟ್ಟಿದ್ದೀನಿ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ನಿಂತ್ಕೊಂಡ್ ಮಾಡೋ ಅಂತ ಮಾಡ್ಬಿಡ್ತೀನಿ, ಒಂದೆರಡು ಜೊತೆ ಮಾಡ್ಕೊಬಿಡೋದು, ಆಮೇಲೆ ಇಟ್ಕೊಂಡು ಅವನೇ ಓಡಾಡೋದು ಒಂದ್ ಹದಿನೈದು ದಿವಸ ಹಾಕೊಂಡು ಈ ತರ ಮಾಡ್ಕೊಂಡು. ಒಳ್ಳೇದಾಯ್ತು, ಅದೇನ್ ಜಾಸ್ತಿ ಏನು ಐರನ್ ಹೋದಂಗೇನ್ ಕಾಣ್ತಿಲ್ಲ. ನಾನ್ ಯಾಕೆ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ನೀನು ಈ ತರ ಬಟ್ಟೆ ಹಾಕಬೇಕಿತ್ತು ಅಂತ ಹೇಳ್ದೆ ಅಂತಂದ್ರೆ, ನೋಡು ನಿನಗೆ ತಿಳಿಸೋರ ಇಲ್ವೋ ಗೊತ್ತಿಲ್ಲ, ಈಗ ನಮ್ದು ಆಚೆ ಬಿದ್ದಿನಾಗೆ ಗಣಪತಿ ಇಟ್ಟಿದ್ರಲ್ಲಪ್ಪ, ಅದ ಭಾನುವಾರ ಬಿಡ್ತಾರೆ. ಭಾನುವಾರ ಈಗ ನಾಳೆ ಎಲ್ಲ ನಾಡದ್ದು, ಅದು ಒಂಬತ್ ದಿನ ಬಿಡೋದು ಅಂತ ಹೇಳಿ ಮಾತಾಡ್ಕೊಂಡು ಬಿಡ್ತಾರಂತೆ. ಅದಕ್ಕೆ ನಾನ್ ಅನ್ಕಂದೆ, ಈಗ ಎಲ್ಲರನ್ನೂ ಕರೆದಿರ್ತಾರಲ್ಲ, ಹೌದು, ಈಗ ಅಲ್ಲಿ ಹೋದಾಗ ನಾವು ಸುಮ್ನೆ ಹೆಂಗೆಂಗ ಹೋದ್ರೆ ಮಕ್ಳು ಮರಿಗಳು ಉಡ್ಲು ಪಡ್ಲು ನೋಡೋದು ಒಂಥರ ಚೆನ್ನಾಗಿರಕ್ಕಲ್ಲ. ನಾವು ಹೊಸಿ ಶುಭ್ರವಾಗಿರೋದ ಬಟ್ಟೆ ಗಿಟ್ಟೆ ಹಾಕೊಂಡೋದ್ರೆ ನಮ್ಮ ಮಾತಿಗೂ ಒಂದು ಬೆಲೆ ಇರ್ತದೆ, ನಮ್ಮ ನೋಡಿದ ತಕ್ಷಣ ಗೌರವ ಪರವ ಕೊಟ್ಟಾರಲ್ಲ. ಅದಕ್ಕೆ ಹಂಗಂತಂದೆ, ನೋಡು ಇವಳು ಕೈಯಲ್ಲಯ ಜಜ್ಜಸ್ರವ ಈಗ್ಲೇ ಇಟ್ಕೊ ಬತ್ತ ಕೂತವಳಲ್ಲ ಮಿನಕಾ. ಹಾ ಸಂಕ್ರಣ. ಅಲ್ಲ ಇನ್ನು ಎರಡ್ ದಿನ ಐತೆ ಕೊನೆ ಬಿದ್ದಿನಾಗೆ ಕೂರ್ಸಿರೋ ಗಣಪತಿ ಹಬ್ಬಕ್ಕೆ, ನೀನ್ ಈಗಲೇ ಈ ಜಜಸ್ರಲ್ಲಿ ಇಟ್ಕೊಂಡು ಓಡಾಡ್ತಿದ್ಯಾ ಯಾಕೆ? ಏ ಸಂಭ್ರಮ ಅಲ್ವೇನಣ್ಣ, ಈ ಗಣಪತಿ ಹಬ್ಬ ಗೌರಿ ಹಬ್ಬ ಅಂದ್ರೆ ಹೊಸಿ ಸಂಭ್ರಮ ಇದ್ದದ. ನಾವು ಬದ್ನೆ ಪದ ಬರ ಆಡಿದ್ವಿ, ನಮ್ದು ಗ್ರೂಪ್ ಐತಲ್ಲಪ್ಪ ಅದರಿಂದ ಎಲ್ಲ ಸೇರ್ಕೊಂಡು ಒಂದ್ ಎಂಟತ್ ಮಂದಿ ಒಂದೇ ತರ ಸೀರೆ ಉಟ್ಕೊಂಡು ಆ ಸಂಭ್ರಮ ಕೇಳಿಯ ನೀನು? ಈ ಗೆಜ್ಜೆ ವಸ್ತ್ರ ಎಲ್ಲ ತಗೊಂಡು ಒಂದೊಂದ್ ದಿನ ಒಬ್ಬೊಬ್ರು ಮನೇಲಿ ಪೂಜೆ ಇಡಿಸ್ತಾ ಇದೀವಿ. ಇವತ್ತು ನಂದೇ ಪೂಜೆ ಆಯ್ತಾ, ಗಣಪತಿ ಪೂಜೆ ನಮ್ಮನೆಯಿಂದ. ಕಡಲೆಕಾಳು ಉಶ್ಲಿ ಮಾಡಿಸಿದೀನಿ, ನಿಂಗೋಣ್ಣ ಹೆಂಗು ಕರೆದೋಗುವ ಅಂತ ಬಂದೆ. ಮತ್ ಈ ಸಲ ಇನ್ನೊಂದ್ ವಿಶೇಷ ಏನ್ ಗೊತ್ತಾ? ಏನ್ ಹೇಳು ನೋಡೋಣ. ಮತ್ತೆ ನಾವು ಅಣ್ಣಯ್ಯ ಹೇಳ್ದಂಗೆ ಪರಿಸರ ಪ್ರಿಯ ಗಣಪತಿನ ನಮ್ಮೂರಲ್ಲಿ ನಮ್ಮ ಬೀದಿಲಿ ಪ್ರತಿಷ್ಠಾಪನೆ ಮಾಡಿರೋದೇ ವಿಶೇಷ. ನಾನು ತರ್ಲಿಲ್ಲ ಅಂದಿದ್ರೆ ಶಂಕರಣ್ಣ ನನ್ನ ಮಾತಿಗೆ ಬೆಲೆ ಕೊಟ್ಬಿಟ್ಟು ನಾನು ಕಾಲನೇ ಹಾಕ್ತಿರ್ಲಿಲ್ಲ ಅಲ್ಗೆ. ಇಲ್ಲ ಅದು ಮೇಲೆ ದೊಡ್ಡವ್ರ ಮತ್ತಿಗೆ ಉಡ್ಲು ಬೆಲೆ ಕೊಡ್ತವೆ, ಈಗ ಕೊಡ್ತಾವ ಸ್ವಲ್ಪ ಆಮೇಲೆ ಕೊಡ್ಬೇಕು, ಇಲ್ಲಾಂದ್ರೆ ಬಾರಿ ಕಷ್ಟ ಐತೆ ಮುಂದಕ್ಕೆ. ಯಾಕೆ ಅಂತ ಅಂತಂದ್ರೆ ಬಣ್ಣದ ಹೂ ಸ್ವಲ್ಪ ಕಣ್ಣಿಗೆ ಚೆನ್ನಾಗಿ ಕಾಣ್ತವೆ ಅಂತ ಅನ್ಕೊಂಡು ತಂದು ಇಟ್ಕೋಬಿಡೋದು ಶಂಕರಣ್ಣ. ಎಂತೆಂತ ಬಣ್ಣ ಹೊಡೆದಿರ್ತಾರ ಏನು ಅದ್ರಲ್ಲಿ ಎಂತೆಂತವೋ ಇರ್ತವಂತೆ. ಇದ ಈಗ ಅದ ತಂದು ಹಂಗೆ ಇಟ್ಕೊಂಡ್ರೆ ಅದೊಂಥರ ತಾಂಡವ್ ನೀರಿಗೆ ಬೇರೆ ಬಿಡ್ತಾರ, ನೀರ್ ನೀರಿಗ್ ಬಿಡೋದ್ರಿಂದ ನೀರೆಲ್ಲ ಮಲಿನ ಆಗ್ಬಿಡ್ತದೆ ಆಯ್ತಾ. ಅದರಲ್ಲಿ ಆ ರಾಸಾಯನಿಕ ಅಂಶಗಳೆಲ್ಲ ಸೇರ್ಕೊಂಡು ಅದ್ ಎಲ್ಲೆಲ್ಗೋ ಎಲ್ಲೆಲ್ಗೋ ಹೋಗಿ ಈಗ ನಮ್ಮ ಊರಲ್ಲಿ ಬಿಟ್ಟಿದ್ದು ನಮ್ಗೆ ಆಗ್ಬೇಕು ಅಂತ ಏನಿಲ್ಲ, ನಮಗೂ ಸಿಗಾಕಲ್ಲ. ಅದು ಹರಿಯ ನೀರ್ ಇರ್ತದಲ್ಲ, ಹೋಗ್ಕೊಂಡು ಹೋಗ್ತದೆ. ಯಾರೋ ಬಳಕೆ ಮಾಡ್ತಾರೆ, ಯಾರೋ ಕಾಯಿಲೆಗೆ ತುತ್ತಾಯ್ತಾರೆ, ಇವೆಲ್ಲ ಯಾಕಬೇಕು ಅಂತ ಅಂತ ಅನ್ಕೊಂಡು ನಾನು ಎಷ್ಟು ಸರಳವಾಗಿ ಮಾಡ್ತಾರೋ ಅಷ್ಟು ಸರಳವಾಗಿ ಮಾಡಿ ಅಂತ ಹೇಳಿದ್ದೆ. ಆಮೇಲೆ ಬಣ್ಣ ಇಲ್ದನೆ ಇರೋದ ಪರಿಸರ ಪ್ರಿಯ ಗಣಪತಿನೇ ತರಬೇಕು ಅಂತ ಹೇಳ್ಬಿಟ್ಟು ಸಿಗಕ್ಕಲ್ಲ ಅಂತಾರೆ. ಅಲ್ಲ ಅದು ಸಿಗಕ್ಕಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಮಾಡಕ್ಕಾಕಲ್ವಲ್ಲ, ಮಾಡಕ್ಕಾಕಲ್ಲ. ಆಮೇಲೆ ಈಗ ಮೀನಾ ಕೇಳಿದಕ್ಕೆ ನಾನು ಹಂಗೆ ಗಮನಿಸಿದ್ದನ್ನ ಹುಡ್ಲು ಬಂದಾಗ ಹೇಳ್ದೆ, ಶಂಕರಣ ಅಣೆಯ ಮತ್ತೆ ಎಲ್ಲರೂ ಬರ್ಬೇಕು ಹಿಂಗ ಹಿಂಗೆ ಅಂತ ಹೇಳಿದ್ವ ಹುಡ್ಲು. ಮತ್ತೆ ನೋಡ್ರಪ್ಪ ಮತ್ತೆ ಯಾವ ತರ ಮಾಡಿದ್ರೋ ಹೆಂಗೆ ಅಂತೆಲ್ಲ ಕೇಳ್ದೆ. ಮಣ್ಣಿನ ಗಣಪತಿನ ಮಾಡಿರೋದು ಅಂತ ಹೆಂಗ್ ಮಾಡಿದ್ರಿ, ಏನೇನ್ ಮಾಡಿದ್ರಿ ಅಂತ ನಾವು ಹೊತ್ತಿಗೆ ಇಲ್ಲ ಈ ಸಲ ನಮ್ಮಲ್ಲೇ ಒಬ್ಬ ಹುಡ್ಗ ಅವನೇನು ಡಿಗ್ರಿ ಪಗ್ರಿಗೇನೋ ಹೋಯ್ತವನಂತೆ, ಪೇಟೆಗೆ ಹೋಗಿ ಓದ್ತಾನಂತೆ. ಅಲ್ಲಿ ಏನೋ ಹಿಂಗೆ ಹೊಸಿ ಸ್ಕೂಲ್ನಾಗೆ ಮತ್ತೆ ಕಾಲೇಜ್ನಾಗೆ ಏನೇನೋ ತರಬೇತಿ ಅವು ಇವು ಮಾಡಿಸ್ಬೇಕಾದ್ರೆ ಹೊಸಿ ಕಲ್ತ್ಕೊಂಡಿದ್ದಂತೆ, ಕರಕುಶಲ ಮಾಡುವಂತ ಟೈಮ್ನಾಗೆ ಕಲ್ತ್ಕೊಂಡಿದ್ದಂತೆ. ಅವನಯ್ಯ ಜೇಡಿ ಮಣ್ಣಾಗೆ ಮಾಡೋನಂತೆ ಅಣ್ಣಯ್ಯ, ಸುಮಾರು ಒಂದು 2.5-3 feet ಐತೆ ಅಂತಂದ್ರು. ಎತ್ತರ ನಮಗೆ ಮುಖ್ಯ ಅಲ್ಲ, ಮಣ್ಣಲ್ಲೇ ಮಾಡಿರ್ಬೇಕು ಮತ್ತೆ ಅದಕ್ಕೆ ಅದು ಇದು ಏನು ಈ ಇಸ ರಾಸಾಯನಿಕ ಅದು ಬಳಸಿರಬಾರ್ದು. ತರಕಾರಿ ಬಣ್ಣವ ಹಚ್ಚವರಂತೆ ಬಣ್ಣಗಳು ಎಷ್ಟ್ ಚಂದ ಕಾಣುತ್ತೆ ಅಂತೀಯ, ಅದಕ್ಕೆ ಸೊಂಡ್ಲಿಗೆ ಅದಕ್ಕೆಲ್ಲ ವಿಶೇಷವಾಗಿ ಕಿವಿಗೆ ಎಲ್ಲ ಬಣ್ಣ ಮಾಡೋರಲ್ಲ, ಕಿರೀಟಿಗೂ ಕೂಡ ಎಷ್ಟ್ ಚಂದಕ್ಕೆ ಬಣ್ಣ ಮಾಡೋರೆ ಅಂದ್ರೆ ವರ್ಷ ವರ್ಷ ಈ ತರದ ಗಣಪತಿಯೇ ತಂದಿಡೋಣ ಅನ್ಸ್ಬಿಟ್ಟೈತ್ ಬಿಡಪ್ಪ. ಅದು ಇತ್ತೀಚೆಗೆಲ್ಲ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ಶಂಕರಣ್ಣ, ಎಲ್ಲ ಹಚ್ಚಿ ಬಂದವಂತೀಗ ಹಚ್ಚಲಿ ಎಷ್ಟ್ ಬೇಕೋ ಅಷ್ಟು ಮಾಡ್ಕೊಬಿಡ್ಬೋದಂತೆ, ಪಟ ಪಟ ಪಟ ಅಂತ ಮಾಡ್ಬಿಡ್ತಾರೆ. ಆದ್ರೆ ಈ ಚಂದ್ರಪಂಡತವ ನಾನು ಹೋಗಿದ್ದೆ ತರಣ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ನ, ಯಾಕೆಂತಂದ್ರೆ ನಾವು ಮೊದ್ಲೇ ತೀರ್ಮಾನ ಮಾಡಿದ್ವಲ್ಲ ಈ ಸರಿ ತಂದ್ರೆ ನಾವು ರಾಸಾಯನಿಕ ರಹಿತವಾಗಿ ಪರಿಸರ ಪ್ರಿಯ ಗಣಪತಿನೇ ತರಬೇಕು ಅಂತ ಹೇಳ್ಬಿಟ್ಟು ಅವರು ಹಂಗಂತ ಅಂದ್ರೆ ಒಂದೊಂದ ಗಣಪತಿ ಗಣೇಶನ ವಿಗ್ರಹ ಮಾಡಕ್ಕೆ 7 days ಬೇಕಂತೆ. ಅದು ಒಂದೊಂದು ಹಂತ ಒಂದೊಂದು ಹಂತ ಕಟ್ತಂಗ್ ಕಟ್ತಂಗೆ ಮಡಿಕಬೇಕಂತೆ. ಅದೇ ಮೊದ್ಲು ಆ ಪೀಠ ಮಾಡ್ಕೊಳ್ಳೋದು ಮತ್ತೆ ಕಾಲಿನ ಭಾಗ ಹೊಟ್ಟೆ ಭಾಗ ಎದೆ ಭಾಗ ಹಿಂಗೆ ಹಂತವಾಗಿ ಮಾಡ್ತಾರಲ್ಲ, ಹಂಗೆ ಹಂತವಾಗಿ ಮಾಡ್ತಾರಲ್ಲ ಒಣಗ್ಬೇಕಂತದು. ಅದು ಒಣಗಿದ್ರೆ ಮುಂದಿಂದು ಕೆಲಸ, ಇಲ್ಲ ಅಂದ್ರೆ ಕುಸ್ತು ಬಿಡ್ತದೆ ಮಾಡಕ್ಕಾಗಲ್ಲ. ಒಂದ್ ಸಣ್ಣದ್ ಮಾಡ್ತೀವಿ ಅಂತ ಅಂದ್ರು ನಮ್ಗೊಂದ್ 7 days ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಕೈಯಲ್ಲಿ ಮಾಡ್ರಲ್ವ ಕಡಿಮೆ ಆಗ್ಬಿಟ್ಟವ್ರೀಗ ಅಲ್ವಾ, ನಾನಾಗ್ಲೇ ಹೇಳಿದ್ನಲ್ಲ ಅಚ್ಚಿತನ್ಬಿಟ್ಟು ಅಚ್ಚಲ್ ಮಾಡ ಅಂತಾರ. ಆ ಅಚ್ಚಲ್ ಮಾಡ್ತಾರಲ್ಲ ಅವಕ್ಕೆ ಜಾಸ್ತಿ ಇದು ಡಿಮ್ಯಾಂಡ್ ಅಂದ್ರೆ ಈ ಇದಾಕ್ಬಿಡ್ತಾರಲ್ಲ ಬಣ್ಣ ಹಾಕ್ಬಿಡ್ತಾರಲ್ಲ ಕಣ್ಣುಗಳೆ ಚೆನ್ನಾಗಿ ಕಾಣ್ತಾ ಇರ್ತವ ರಾಜ್ತಾ ಇರ್ತವ ಅದ ತಗೊಂಡು ಹೋಗಕ್ಕೆ ಅಂತ ಇಷ್ಟಪಡ್ತಾರೆ. ಇದು ಪೂರ್ತಿ ಮಣ್ಣಲ್ಲೇ ಮಾಡ್ಬೇಕಲ್ಲ, ಸ್ವಲ್ಪ ತೂಕನೂ ಜಾಸ್ತಿ ಇರ್ತದೆ, ದುಡ್ಡು ಜಾಸ್ತಿ ಆಯ್ತದೆ, ಟೈಮ್ನು ಜಾಸ್ತಿ ತಗತದಂತೆ ಮಾಡಕ್ಕೆ. ಆಮೇಲೆ ಸರಿ ಅಂತ ಅಂತ ಅನ್ಕೊಂಡು ಅದನ್ನೇ ತಗೊಂಬಂದಿದ್ದಾಯ್ತಲ್ಲ. ಅಂದ್ರೆ ಈ ಚಂದ್ರಪಂಡತವ ನಾವು ತಂದಿದ್ದು ಮಂಜಣ್ಣ ಅಂತ ಅಂತ ಅಂತ ಅನ್ಕೊಂಡು ಅವರು ಬಣ್ಣದ ಮಾಡದೇ ಇಲ್ಲ ಅಂತ ಅಂತಾರಂತೆ. ಹೋಗ್ಬಿಟ್ಟು ಬಣ್ಣದ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರಂತೆ, ಇಂತ ಬಣ್ಣ ನಮಗೆ ಕಿರೀಟದ ಇಂತ ಬಣ್ಣ ಇರಬೇಕು, ಇಂತ ಬಣ್ಣ ಆಗ್ಬೇಕು, ಮುಖ ಇಂತ ಬಣ್ಣ ಆಗ್ಬೇಕು ಅಂತ ಹೇಳ್ಬಿಟ್ಟು ಬೇಕೇ ಬೇಕು ಅಂತ ಹಠ ಮಾಡಿದ್ರೆ ನಂತ ಇಲ್ಲಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸ್ಬಿಡ್ತಾರಂತೆ. ಅದಕ್ಕೆ ನನ್ಗಂತ ಅಂದ್ರೆ ಮನೆ ದಿವಸ ಹಂಗೇನಾರು ಜಾಸ್ತಿ ಬೇಕು ಬೇಕು ಅಂತ ಹಠ ಮಾಡಿದ್ರೆ ನಂತ ಇಲ್ಲಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸ್ಬಿಡ್ತೀನಿ. ನಾವ್ ಹೆಂಗೆ ಅಂತ ಅಂದ್ರೆ ಪರಿಸರಕ್ಕೆ ಪೂರಕವಾಗಿ ಪರಿಸರ ಪ್ರಿಯ ಗಣಪತಿಗಳನ್ನೇ ಮಾಡೋದು, ಅಂತವನ್ನೇ ಮಾಡ್ಕೊಡೋದು ಕನ್ನಣಯ್ಯ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಸರಿ ಅಂತ ಅಂತ ಅನ್ಕೊಂಡು ಒಂದ್ ಗಣಪತಿ ತಗೊಂಡು 3 years ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ. ಆಗ್ಲೇ ಒಳ್ಳೇದಾಯ್ತು, ಯಾಕೆಂತಂದ್ರೆ ಈಗ ಇತ್ತೀಚಿನ ದಿನಗಳ ನೀನ್ ಹೇಳ್ದಂಗೆಯ ಈ ಬಣ್ಣದ ಗಣಪತಿಯ ಮಾಡ್ಕೊಬಿಟ್ಟು ಅದನ್ನ ತಗೊಂಡೋಗಿ ನೀರಿ ಬಿಟ್ಟು ನೀರನ್ನ ಕಲ್ಮಸ ಮಾಡ್ಕೊಂಡು ಮೊದಲನೇದಾಗಿ ನಮ್ಮ ಜಾನುವಾರುಗಳು ಕುಡಿತವೆ, ಎರಡನೇದಾಗಿ ನಾವುಗಳು ಬಳಸ್ತೀವಿ, ಚಾಲ್ದಿದ್ದಕ್ಕೆ ಅದರಲ್ಲೇ ಬಟ್ಟೆ ಬರ ಎಲ್ಲ ಒಗೆಯೋದ್ರಿಂದ ಬಟ್ಟೆ ಬರ ಒಗೆಯೋದು, ಆಮೇಲೆ ಅದನ್ನ ನಾವು ಹೊಲ ಗದ್ದೆ ಜಮೀನುಗಳಿಗೆಲ್ಲ ಅದೇ ನೀರು ಹಾಯಿಸೋದ್ರಿಂದ ನಾವು ಬೆಳೆಯ ಬೆಳೆನು ಕೂಡ ಕಲುಷಿತ ಆಯ್ತದೆ, ವಿಷ ಆಗಿ ಮತ್ತೆ ನಮ್ಮ ಆರೋಗ್ಯ ಕೂಡ ಹಾಳಾಗ್ಬಿಡ್ತದೆ. ಹಂಗಾಗಿ ನೀನು ಒಳ್ಳೆ ಕೆಲಸನೇ ಮಾಡಿ ಬಂದಿದೀಯಾ, ಅದಕ್ಕೆ ಅಡ್ವಾನ್ಸ್ ಬೇರೆ ಕೊಟ್ಟು ಬಂದಿದ್ಯಾ ಅಂತಾನು. ಅಡ್ವಾನ್ಸ್ ಕೊಡೋಣ ಅಂತ ಹೋದೆ, ಪಾಪ ಇಸ್ಕೊಳ್ಳಿಲ್ಲ ಅವರು, ಇರ್ಲಿ ಪ್ರೀತಿಗೆ ಅಂತ ಇಟ್ಕೊಂಡಿರಿ 1,000 rupees ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದೀನಿ. 3 years ಅಲ್ಲೇ ಹೋಗಿ ತಂದ್ಬಿಡೋದು, ಯಾಕೆಂತಂದ್ರೆ ಇಲ್ಲಿ ಸುತ್ತಮುತ್ತ ಯಾರು ಮಾಡಕ್ಕಲ್ಲ. ಅಲ್ಲ ಅದೇ ನೀನ್ ಹೇಳ್ದಂಗೆ ಇದು ಕೈನಾಗೆ ಮಾಡೋರು ಕಡಿಮೆ ಆದ್ರೂ ಮತ್ತೆ ಮಾಡಿದ್ರೆ ಒಂದ್ ಒಳ್ಳೆ ಅಂದ ಚಂದ ಮತ್ತೆ ನೋಡಿದ್ರೆ ಚಂದ ಕಾಣಿಸ್ಬೇಕಲ್ವಾ, ಆ ತರದ್ದು ಇನ್ನು ನಮ್ಮ ಹುಡುಗರುಗಳು ಸ್ವಲ್ಪ ಇನ್ನು ಕೈ ಚೆನ್ನಾಗಿ ತಿದ್ದಿಲ್ಲ ಅಲ್ವಾ, ಹಂಗಾಗಿ ಸ್ವಲ್ಪ ಹೊಸಿ ಕಷ್ಟ ಆಯ್ತದೆ, ಏನ್ ಮಾಡೋದು. ಅಲ್ಲ ಒಳ್ಳೇದಾಯ್ತು ಬಿಡು, ನೀನ್ ಹೇಳ್ದಾಗ ಅದನ್ನ ಅಚ್ಚಲಾಕಿ ಅಚ್ಚಲಾಕಿ ಮಾಡ್ತಾರೆ ಅಂತಂದಲ್ಲ, ಚೆನ್ನಾಗಿರ್ತೆ ಮತ್ತೆ ಈ ಸಲ ನೋಡು ಮತ್ತೆ ಆ ಉಡ್ಲೆಲ್ಲ ತಂದು ಇಟ್ಟವಲ್ಲ ಬಹಳ ಚೆನ್ನಾಗೈತೆ, ಮುಖ ಲಕ್ಷಣ ನೋಡ್ಬಿಟ್ರೆ ಅದು ಒಂದು ನನಗೆ ಭಾರಿ ಸಂತೋಷ ಆಗಿದ್ದು. ಆಮೇಲೆ ಸಿಕ್ಕಾಪಟ್ಟೆ ಏನು ಮಾಡ್ತಾ ಇಲ್ಲ ಅವರು ಅಂತಂದ್ರೆ ಈ ತೊಂದರೆ ಮಾಡ ಅಂತವು ಈ ಮೈಕ್ ಸೆಟ್ ಹಾಕೊಂಡು ಮಾಡೋದು ಅಂತವನ್ನೆಲ್ಲ ಮಾಡ್ತಾ ಇಲ್ಲ ಹುಡುಗರು. ಅವು ಬುದ್ಧಿ ಕಲ್ತಕ್ಕನ ಶಂಕರಣ್ಣ ಚೆನ್ನಾಗಿ ಹೇಳಿದ್ದೆಲ್ಲ ಅರಗಿಸ್ಕೊಂಡು ಎಷ್ಟು ಬೇಕೋ ಅಷ್ಟ ಮಾಡ್ತಾವೆ ಅಲ್ವಾ. ಆಮೇಲೆ ಈ ಸಲ ನೋಡು ಗಣಪತಿ ಬಿಡ್ಬೇಕಾದ್ರೆ ಈ ಗದ್ಲ ಪದ್ಲ ಎಲ್ಲ ಇಲ್ಲ ಅನ್ನೋದಕ್ಕೆ ಈಗ ಅವ್ರು ಕರೆಯಕ್ ಬಂದಿದ್ರು ಅಂತ ಹೇಳಿದಲ್ಲ, ಆಗ ಒಂದು ವಿಚಾರವ ಹೇಳಿದ್ರು ಅವರು, ಈ ಸಲ ನೋಡಿ ಈ ಸಲ ನಾವು ಏನು ನಮ್ದು ಹಳ್ಳಿ ಸೊಗಡಿಂದು ಎಲ್ಲ ಕಾರ್ಯಕ್ರಮಗಳಿದ್ದು ಅದನ್ನೇ ಮೆರವಣಿಗೆ ಮುಖಾಂತರ ಈ ಸಲ ಬಿಡ್ಬೇಕಾದ್ರೆ ಬಳಸ್ತಾ ಇದೀವಿ ಅಂತಂದ್ರು. ಈಗ ಊರಿಂದೇ ಚಿಕ್ಕದಾಗ ವಾದ್ಯ ಇರ್ತದಲ್ಲ, ಆ ವಾದ್ಯ ಬಳಸ್ಕೊಂಡು ಈ ಕೋಲಾಟದ ಮೆರವಣಿಗೆ ಇಟ್ಕೊಂಡು ಮತ್ತೆ ಈ ಶಾಲೆ ಮಕ್ಕಳು ಅವರಿವ್ರಗಳದ್ದು ಏನೇನಿರ್ತದೆ ಈ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸ್ವಲ್ಪ ದಾರಿ ಉದ್ದಕ್ಕೂ ಮಾಡ್ಕೊಂಡು ಹೋಗೋ ತರದಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಇದಕ್ಕೆ ನೀವೆಲ್ಲ ಹೆಂಗಂತೀರಿ ದೊಡ್ಡವರು ಅಂತಂದ್ರು. ಒಳ್ಳೆ ಆಲೋಚನೆ ಮಾಡಿದ್ರಿ, ಅದೇನೋ ಜೋರಾಗಿ ಈ ಸೌಂಡ್ ಹಾಕೊಂಡು ಕಿವಿ ಪವಿ ಎಲ್ಲ ನೋವು ಮಾಡ್ಕೊಂಡು ಕಣ್ಣಿಗೆಲ್ಲ ಈ ಲೈಟಿಂಗ್ಸ್ ನ ಬಿಟ್ಕೊಂಡು ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಮತ್ತೊಮ್ಮೆ ಒಂದು ಮಾತು ಅವರಿಗೆ ಹೇಳಿದೆ ಅಣ್ಣ, ಸಾಧ್ಯವಾದಷ್ಟು ಸಿ ಹೊತ್ತಿನ ಮುಂಚೆನೆ ಬಿಡ್ರಪ್ಪ ಅಂತಂದೆ. ಅಷ್ಟು ಹೇಳ್ಬೋದು, ಯಾಕೆಂತಂದ್ರೆ ಈಗ ತೀರಾ ಕತ್ಲೆ ಮಾಡ್ಕೊಳ್ಳೋದು, ನೀರು ಪಾರಿಗಿಳಿಯೋದು ಒಂದೇ ಸಮಯ ಇರಕ್ಕಲ್ಲ. ಮೊದ್ಲೇ ಈಗ ನೋಡೋದು ಮಳೆ ನಿಲ್ತು ಅಂತಂದ್ರೆ ಮತ್ತೆ ಮಳೆ ಬತ್ತನೆ ಐತೆ, ಇನ್ನು ಜಾರಿ ಪಾರಿ ಬೀಳೋದು ಇವೆಲ್ಲ ವ್ಯತ್ಯಾಸಗಳು ಆಗದ್ ಬೇಡ ಅಂತವ, ಕಣ್ ಬೆಳಕಿದ್ದಂಗೆ ಬಿಡೋ ತರ ವ್ಯವಸ್ಥೆ ಮಾಡ್ಕೊಳ್ರಪ್ಪ ಅಂತಂದೆ. ಒಳ್ಳೆ ಒಳ್ಳೆ ಒಳ್ಳೆ ಸಲಹೆ ಕೊಟ್ಟಿದ್ಯಾ, ಪರಿಪಾಲನೆ ಮಾಡ್ಬೇಕದ. ಇಲ್ಲ ಅದು ಏನಾಗ್ಬಿಡ್ತದೆ ಅಂದ್ರೆ ಬುಡೋ ಟೈಮಲ್ಲಿ ಈಗೇನು ಒಬ್ರು ಇಬ್ರು ಹೋಗ್ಬಿಡ್ತೀವ, ನೂರಾ ಜನ ಸೇರ್ಕೊತಾರೆ, ಒಬ್ರು ಕಂಡು ಒಬ್ರು ಕಂಡು ಇವನ್ ಅವನ್ ನೋಡ್ಲಿ ಅಂತ ಇವನ್ ಕುಣಿಯೋದು ಇವನ್ ನೋಡ್ಲಿ ಅಂತ ಅವನ್ ಕುಣಿಯೋದು ಹಿಂಗ್ ಮಾಡ್ಕೊಂಡು ಲೇಟ್ ಮಾಡ್ಕೊಬಿಡ್ತಾರೆ. ನೀನ್ ಹೇಳ್ದಂಗೆ ಸ್ವಲ್ಪ ಹೊತ್ತು ಮುಚ್ಚಿಗೆ ಬೆಳಕಿರ ಹಂಗೆ ಬಿಟ್ಕೊಬಿಟ್ರೆ ಸರಿ ಆಯ್ತದ ಶಂಕರಣ್ಣ. ಅದು ಒಂದು ಶಂಕರಣ್ಣ ಗಣಪತಿ ವಿಚಾರ ಒಂದು ನಾವು ಮಾತಾಡಿದ್ದು. ಎರಡನೇದಾಗಿ ಈ ಗಣಪತಿ ವಿಷಯನ ನಾವು ಅದನ್ನೇ ಮಾತಾಡಿದ್ವಲ್ಲ, ಎಷ್ಟು ಮಾಲಿನ್ಯ ಆಯ್ತೈತೆ, ನಾವು ಪರಿಸರ ಪ್ರಿಯ ಗಣಪನ್ನ ತಂದಿಟ್ಕೋಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಮಾಲಿನ್ಯ ಆಯ್ತೈತೆ ಅನ್ನೋದಕ್ಕೆ ಮೊನ್ನೆ ದಿವಸ ಏನ್ ಮಾಡ್ಬಿಟ್ಟೆ ಸೊಪ್ಪು ತಿನ್ನಂಗ ಆಗ್ಬಿಡ್ತಂಗೆ. ಸೊಪ್ಪು ಬಾರಿ ಒಳ್ಳೇದು ಅಂತಾರಲ್ಲ ಶಂಕರಣ್ಣ, ಬಹಳ ಒಳ್ಳೇದು, ಒಳ್ಳೇದಲ್ಲ, ಸಿಕ್ಕಾಬಟ್ಟೆ ಒಳ್ಳೇದು, ಸಿಕ್ಕಾಬಟ್ಟೆ ಒಳ್ಳೇದಲ್ವಾ. ಆಮೇಲೆ ಈಗ ನನ್ನ ಹೊಲದಲ್ಲಿ ಗದ್ದೆಲಿ ಯಾವ ಇರ್ಲಿಲ್ಲ, ನನ್ನ ಮಗ ಬೇರೆ ಕೇಳ್ತಾ ಇದ್ದ ಸೊಪ್ಪಬೇಕು ಸೊಪ್ಪಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಅನ್ಕೊಂಡು ಸಂತ್ಕ ಹೋಗ್ಬಿಟ್ಟೆ ತರಣ ಅಂತ ಹೇಳ್ಬಿಟ್ಟು ಸಂತ್ಕ ಹೋಗ್ಬಿಟ್ಟು ಸೊಪ್ಪ ತಗೊಂಡು ಬಂದೆ ಶಂಕರಣ್ಣ, ತಂದ್ಬಿಟ್ಟು ಮಾಡು ಅಂತ ಹೇಳ್ಬಿಟ್ಟು ಕೊಟ್ರೆ ಅದೆಲ್ಲನು ಕ್ಲೀನ್ ಮಾಡ್ಬಿಟ್ಟು ಎಲ್ಲಾನು ಕುಯ್ದ್ಬಿಟ್ಟು ನೀರೊಳಕ್ ಹಾಕಿದ್ರೆ ನೀರೆಲ್ಲ ಹಸರಾಗ್ಬಿಡದ. ಪುಟ್ಟಿಗೆಯ ಓ ಇದೇನ್ ಎಡಬಟ್ಟಾಯ್ತಲ್ಲ ಅಂತ ಅಂತ ಅಂತ ಅನ್ಕೊಂಡು ನಾನೇನ್ ಮಾಡದೆ ತಡಿ ಅವ್ ಮಾಡಕ್ ಹೋಗ್ಬೇಡ ಏನಾಯ್ತು ನೋಡೋಣ ಅಂತ ಅನ್ಕೊಂಡು ಅದೇ ತರದ ಸೊಪ್ಪು ಮನೆ ತವಿತ್ತು ಒಂದೆರಡು ಕಡ್ಡಿ ಅವು ಕಿತ್ಕೊಂಡ್ಬಂದೆ. ಅವು ಕಿತ್ಕೊಂಡ್ಬಂದು ಅವ ಎಲ್ಲಾನು ನೆರೂಪ್ ಮಾಡಿ ಅದ ಕತ್ತರಿಸ್ಬಿಟ್ಟು ನೀರೊಳಕ್ ಹಾಕ್ತೆ. ನೀರಿನ ಬಣ್ಣನೇ ಐತೆ, ಅದು ಮಾತ್ರ ಹಸರಾಗೈತೆ. ಏನೋ ಎಡಬಟ್ಟಾಯ್ತು ಅಂತ ಹೇಳ್ಬಿಟ್ಟು ಡೌಟ್ ಬಂದ್ಬಿಡ್ತು ಕಣ್ ಶಂಕರಣ್ಣನಿಗೆ. ಅದ್ ಮಾಡಕ್ಕೆ ಹೋಗ್ಬೇಡ ಲಿಟ್ರು ಅಂತ ಹೇಳ್ಬಿಟ್ಟು ಇಡಿಸ್ಬಿಟ್ಟು ಏನ್ ಮಾಡೋದು ಅಂತ ಅನ್ಕೊಂಡು ವಾಪಸ್ ಹೋದೆ. ಯಾರತ್ರ ತಗೊಂಡಿದ್ರೆ ಅವ್ರ ತಕ್ಕೆಯ ತಗೊಂಡಿದ್ದ ಅವ್ರ ತಕ್ಕೆಯ ಆ ಬೊಮ್ಮಾಗ್ಲೇ ಸೊಪ್ಪ ಮಾರಿ ಮನೆಗೆ ಹೋಗಾಗಿತ್ತು. ಇಲ್ಲೇ ಇತ್ತಲ್ಲ ಇಲ್ಲೇ ಇತ್ತಲ್ಲ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹುಡ್ಕಾಡ್ ನೋಡ್ಕೊಂಡು ಎಲ್ಲಿ ಕಿತ್ಕೊಂಡ್ ಬಂದಮ್ಮ ಅಂತ ಕೇಳಿದ್ರೆ ಯಾವ್ದೋ ಶುಂಠಿ ಹೊಲದಲ್ಲಿ ಕಿತ್ಕೊಂಡ್ ಬಂದೆ ಅಂತ. ಶುಂಠಿ ಹೊಲದಾಗ ಶುಂಠಿ ಹೊಲದಲ್ಲಿ ಆ ಶುಂಠಿ ಹೊಲದನ್ ಹುಡಿಕೊಂಡೋದೆ ಏನಪ್ಪ ಏನ್ ಕತೆ ಇದು ಅಂತ ಹೇಳ್ಬಿಟ್ಟು ಅವನ್ ಕೇಳಿದ್ರೆ ಮೊನ್ನೆ ದಿವಸ ಅಷ್ಟೇ ನಾನು ಕಳೆನಾಶಕ ಹೊಡೆದಿದ್ದೆ ಅಂತ ಅಂತ. ನೋಡು ಮತ್ತೆ ಇಲ್ಲ ಐತೆ ನಿಜವಾದ ಅಂಶ. ಅಂದ್ರೆ ನಾವ್ ಎಷ್ಟು ಮಾಲಿನ್ಯ ಮಾಡ್ತಿದ್ವಿ ಅನ್ನೋದಕ್ಕೆ ಶಂಕರಣ್ಣ ಇವೆಲ್ಲ ಉದಾಹರಣೆ. ಆಮೇಲೆ ನೋಡೋ ಸೊಪ್ಪು ತಗೊಳ್ಳುವಾಗ್ಲೂ ಎಚ್ಚರಿಕೆ ಇರ್ಬೇಕು. ಈಗ ಈಗ ಯಾರು ಕಳೆನಾಶಕ ಹೊಡೆದಿರ್ತಾರೋ ಯಾರು ಔಷಧಿ ಹೊಡೆದಿರ್ತಾರೋ ಈಗ ದುಡ್ಡಿನಾಸಿಗೆ ತಂದು ಮಾರ್ಬಿಡ್ತಾರೆ ಶಂಕರಣ್ಣ, ಆಯ್ತಾ. ಅವರು ಆ ಕೆಲಸ ಮಾಡಕ್ ಹೋಗ್ಬಾರ್ದು, ತಗೊಳ್ಳೋರು ನಾವು ಓ ಬಾರಿಯ ಜಾಗೃತಿನಲ್ಲಿ ಸ್ವಲ್ಪ ನೋಡಿ ಮಾಡಿ ತಗೋಬೇಕು. ಅಲ್ಲ ತಗೋಬೇಕಾರೋ ಸಿ ಅವ್ರ ಹತ್ರ ವಿಚಾರ ಮಾಡ್ಬೇಕು, ನೀವು ಯಾವ ಊರವರು, ಯಾವ ಕಡೆಯಿಂದ ತಂದ್ರಿ, ಯಾವ ಹೊಲದಾಗೆ ತಂದ್ರಿ, ಆ ಹೊಲದಲ್ಲಿ ಏನ್ ಬೆಳೆದಿದ್ರು, ಈ ತರದ ಓಸಿ ಸ್ವಲ್ಪ ಅವ್ರ ಹತ್ರ ಚರ್ಚೆ ಮಾಡ್ಕೊಂಡ್ ತಗೊಳ್ಳೋದು ಬಹಳ ಒಳ್ಳೇದು. ಅಂದ್ರೆ ಈ ಸೊಪ್ಪಿಗೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂದ್ರೆ ಶಂಕರಣ್ಣ, ಈ ಸುಮಾರು ಜನ ಹೇಳ್ತಾರೆ ಎಂತದ ಕೆಸರು ನೀರಲ್ಲಿ ಬೆಳಿತಾರೆ, ಆಮೇಲೆ ಚರಂಡಿ ನೀರಲ್ಲಿ ಬೆಳಿತಾರೆ, ಸೊಪ್ಪು ತಿನ್ನಕ್ಕೆ ಹೋಗ್ಬಾರ್ದು ಅಂತ ಹೇಳಾರ. ನನಗೆ ಅದು ಮನಸ್ಸಲ್ಲಿ ಇತ್ತು ಈ ತರದೆಲ್ಲ ಆಯ್ತದಲ್ಲ ಅಂತ ಅನ್ಕೊಂಡು ಅದಕ್ಕೆ ನಾನು ಸೊಪ್ಪು ತರಕ್ ಹೋಗೋದೇ ಇಲ್ಲ ನಾನು. ಆದ್ರೆ ಅದು ಈಗ ನಿನ್ಗೆ ದಿಟ್ಟವಾಗ್ಲೂ ಗೊತ್ತಾಯ್ತು. ಅದು ಅದೇ ಈಗ ಹೆಂಗ್ ಗೊತ್ತಾಯ್ತು ಅನ್ನೋದಕ್ಕೆ, ನಾನು ಅವಾಗ್ಲಿಂದ ಸೊಪ್ಪ ನಾನೇ ಬೆಳ್ಕೊಬಿಡ್ತೀನಿ. ನಂದೇ ಕೈ ತೋಟ ಐತಲ್ಲ, ಅಲ್ಲಿ ಎಷ್ಟು ಬೇಕೋ ಅಷ್ಟು ಎಳವರೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತೆ ಸಬ್ಬಸಿಗೆ ಸೊಪ್ಪು ಎಲ್ಲಾನು ಹಾಕೊಂಡು ಮಾಡ್ಕೊಂಡು ಹೋಯ್ತೀನಿ. ಸಬ್ಬಸಿಗೆ ಸೊಪ್ಪಿಂದು ಒಂದ್ ಹೇಳ್ಬೇಕು ನಿನ್ಗೆ ಶಂಕರಣ್ಣ. ಸಬ್ಬಸಿಗೆ ಸೊಪ್ಪು ಹಾಕತ್ತೀವಲ್ಲ ಮೀನಕ್ಕ, ನಾವು ಬೇರ್ ಸಮೇತ ಕೇಳಕ್ ಹೋಗ್ಬಾರ್ದು. ಮೇಲೆ ಕುಡಿ ಕಿತ್ಕೋಬೇಕಾ? ಕುಡಿ ಕುಡಿ ಚುಟ್ಕೋಬೇಕು, ಕುಡಿ ಚುಟ್ಕೊಂಡ್ರೆ ಮತ್ ಬರ್ತದ ಅದು, ಮತ್ ಚಿಗುರ್ತದೆ ಅಂತ ಚಿಗುರ್ತಲೇ ಇರ್ತದ ಮತ್ ಮತ್ತೆ, ಆಯ್ತಾ. ನೀನ್ ಬೇರೆ ಸಮೇತ ಕಿತ್ಬಿಟ್ರೆ ಬರಕ್ಕಲ್ಲ, ಅಲ್ಲಿ ಮುಗಿತದ ಆಯಸ್ಸು ಅಂತ. ಬೇರೆ ಇರೋದ್ರಲ್ಲಿ ನಿನ್ ಚಿಗರಲ್ಲಿ ಬರ್ತದೆ, ಆಯ್ತಾ. ಬೇರೆ ಬಿಟ್ಬಿಟ್ರೆ ಚಿಗುರ್ ಬರ್ತದೆ. ಇದೊಂದು ಗೆಪ್ತಿಲಿರ್ಲಿ, ಯಾಕೆಂದ್ರೆ ನೀವು ಎಲ್ಲ ಕೈ ತೋಟ ಮಾಡ್ಕೊಳ್ರಲ್ಲ, ಅದ್ ಮಾಡ್ಕೊಳ್ಳುವಾಗ ಈ ತರ ಮಾಡ್ಕೊಳ್ಳಿ, ಆಯ್ತಾ. ಈ ತರ ಮಾಡ್ಕೊಂಡು ಸಬ್ಬಸಿಗೆ ಸೊಪ್ಪು ಅಂತವೇ ಒಂದ್ ಪಟ ಬಿಟ್ಕೊಂಡಿದ್ದೀನಿ, ಬತ್ಲೇ ಇರ್ತದ ಅದು, ಬಂದಂಗ್ ಬಂದಂಗ್ ಚೂಟ್ಕೊಳ್ಳೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಳ್ಳೋದು. ಮೀನಕ್ಕಂಗೆ ನಿಂಗೆ ನಿಂಗೆ ಮತ್ತೆ ಪಕ್ಕದ ಮನೆಯವ್ರಿಗೆ ಎಲ್ಲರೂ ಕೊಟ್ಕೊಂಡು ಹಿಂಗೆ ಕಾಲ ತೊಳ್ತಾ ಇದ್ದೀನಿ ನಾನು. ನಾನು ಅಣ್ಣಯ್ಯ ಕೊತ್ತಂಬರಿ ಮೆಂತ್ಯವಂತೂ ಏನೋ, ಒಂದಿಡಿ ತಗೊಂಡೋಗೋಣ ಇತ್ಲಿಗೆ ಹಾಕೋಣ, ಎಷ್ಟ್ ಚೆನ್ನಾಗಿ ಸೊಂಪಾಗಿ ಬಂದಿದೆ ಅಂತ್ಯ. ಅಲ್ಲೇ ಕುಡಿ ಕಿತ್ಕೊಂಡು ಅವರೇಕಾಳು ಹಾಕಿ ಮೊನ್ನೆ ಪಲಾವ್ ಮಾಡಿದ್ನ, ಗಮ ನೋಡ್ಬೇಕಾಗಿತ್ತು. ನೀವಿಬ್ರು ಸಿಗ್ಲಿಲ್ಲ ಅವತ್ತು ಕೊಡೋಣ ಅಂದ್ರೆ. ಈ ತರ ಮಾಡ್ಕೊಂಡು ಸೊಪ್ಪಿಂದ ಜೀವನವ ನಾನು ಈ ತರ ಮಾಡ್ತಾ ಇದ್ದೆ ಶಂಕರಣ್ಣ. ಆಯ್ತಾ, ಈ ಮೊನ್ನೆ ನಮ್ ಹುಡುಗ ಕೇಳ್ತಲ್ಲ ಅಂತ ಅನ್ಕೊಂಡು ಸೊಪ್ಪ ತರೋಣ ಅಂತ ಹೇಳ್ಬಿಟ್ಟು ಹೋದೆ. ಇಲ್ಲಿ ಇಲ್ಲ ಅಂತೇಳಿ ಸಂತಕ್ ತರಕ್ ಹೋಗಿದ್ಯ? ಸಂತಿಗೆ ಹೋದೆ. ಸಂತಿಗೆ ಹೋದ್ರು ನಾನೇನ್ ಮಾಡಿದೆ ಜಾಣತನವ, ಎಲ್ಲಿ ಸೊಪ್ಪು ಮಾರ್ತಿರ್ತಾರೋ ಅಲ್ಲಿ ಹೋಗ್ಲಿಲ್ಲ. ಮತ್ತೆ ಇವಮ್ಮ ಹೊಲದ ಸೊಪ್ಪು ಅಂತ ಮಾರ್ತಿದ್ಲು. ಹೊಲದ ಸೊಪ್ಪು ಅಂತ ಅಂದ್ರೆ ಅದು ನೈಸರ್ಗಿಕವಾಗಿ ಬೆಳೆದಿರೋದು, ಅದರಲ್ಲಿ ಏನೋ ಕಲ್ಮಶ ಇರಕ್ಕಿಲ್ಲ, ಆಮೇಲೆ ಎಲ್ಲ ಸ್ವಲ್ಪ ಈ ಬೆರಕೆ ಸೊಪ್ಪೆಲ್ಲ ಇತ್ತಲ್ಲ, ಅದು ಹೊಲ ನೋಡಿದ್ರೆ ಶುಂಠಿ ಹೊಲದ ಸೊಪ್ಪು ಅದು. ಏನ್ ಮಾಡ್ತೀಯಪ್ಪ? ಆಮೇಲೆ ಯಾರು ಶುಂಠಿ ಆಲೂಗಡ್ಡೆ ಬೇರೆ ಬೇರೆ ಬೆಳೆ ಬೆಳೀತಾರೋ ಅವರು ಅಷ್ಟೇ, ಔಷಧಿ ಹೊಡೆದ್ಬಿಟ್ಟು ಸುಮ್ಮನೆ ಆಗೋದಲ್ಲ. ಇವತ್ತು ಔಷಧಿ ಹೊಡಲೇಬೇಕು ಅಂತ ಪರಿಸ್ಥಿತಿ ಬಂದೈತೆ. ಯಾಕೆ ಅಂತ ಅಂದ್ರೆ ಶಂಕರಣ್ಣ, ಈಗ ಸಾವಿರಾರು ರೂಪಾಯಿ ಕೊಟ್ಟು ಬಂಡವಾಳ ಹಾಕಿರ್ತಾರೆ, ಈಗ ಔಷಧಿ ಹೊಡಲಿಲ್ಲ ಅಂದ್ರೆ ಬರೋದಿಲ್ಲ. ಔಷಧಿ ಹೊಡೆದ ಸಂದರ್ಭದಲ್ಲಿ ಏನಾರು ಮಾಡಿ ಸೊಪ್ಪು ಪಪ್ಪು ಕುಯ್ಯ ಅಂತರ್ಗೆ ದನಪನ ಮೇಸ ಅಂತರ್ಗೆ ಅಂತಾರ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಈಗ ಔಷಧಿ ಹೊಡೆದಿದ್ದೀನಿ ಒಂದೆರಡು ದಿವಸ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಬೋರ್ಡ್ ಹಾಕೋದು, ಹೊಲತ್ತವಲೆ ಮನೆದ್ರೆ ಅಲ್ಲಿ ಕೂತ್ಕೊಂಡು ಹೇಳೋದು ಇದ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಂಡ್ರೆ ಅನುಕೂಲ ಶಂಕರಣ್ಣ. ಅವತ್ತೇನಾದ್ರು ಹಸರಾಗಿರೋ ಸೊಪ್ಪು ತಿಂದಿದ್ರೆ ಆರೋಗ್ಯ ಏನಾಗಬೇಕಾಯ್ತು? ನಂದಂಗಾರ ಆಗ್ಲಿ, ನನ್ನ ಮಕ್ಕಳ ಕತೆ ಏನಾಗಬೇಕಾಯ್ತು ಅಲ್ವಾ? ಅದಕ್ಕೋಸ್ಕರವ ಸ್ವಲ್ಪ ನೀನು ಜಾಗೃತನಲ್ಲಿ ಸೊಪ್ಪು ತರ ಅಂತ ಸಂದರ್ಭದಲ್ಲಿ ಸೊಪ್ಪು ತರಕಾರಿನ ಯಾವ್ದೋ ಅದಕ್ಕೆ ನೋಡು ಒಂದೊಂದು ಒಂದೊಂದ್ ತರ ಹೇಳ್ತಾರೆ ಶಂಕರಣ್ಣ. ಏನ್ ಹೇಳ್ತಾರೆ, ಇಲ್ಲ ಅದು ಹೊಡೆದಾಗ ಅಲ್ಲಿ ಹೋಗ್ಬಿಟ್ಟಿರ್ತದೆ, ಅಲ್ಲಿ ಹೋಗಿರ್ತದೆ, ಮಳೆ ಬಂದೆಲ್ಲವ ನೆಂದೋಗಿರ್ತದೆ, ಈ ತರದೆಲ್ಲ ಹೇಳ್ತಾರೆ. ಏನು ಇರಕ್ಕೆ ಇಲ್ಲ, ಏನು ಇರೋದಿಲ್ಲ ಅಂತ ಹೇಳ್ಬಿಟ್ಟು, ಏನು ಇರೋದಿಲ್ಲ ಅಂತ ಅಂದ್ರು ನಾವ್ ಹೊಡೆದಿದೀವಿ ಅಂತ ಇರ್ಲೇಬೇಕು. ನಾವ್ ತಿಂದಿದೀವಿ ಅಂದ್ರೆ ನಮ್ ದೇಹದಲ್ಲಿ ಇರ್ಲೇಬೇಕ? ಆಯ್ತಾ, ನಮ್ ದೇಹದಲ್ಲಿ ಇದ್ದೇ ಇರ್ತದ, ಎಲ್ಲಾರು ಒಂದ್ ಕಡೆ ಒಂದ್ ಸ್ವಲ್ಪ ನಾರುವೆ ಇದ್ದೇ ಇರ್ತದೆ, ಹಂಗೆ ತರಕಾರಿ ಇಲ್ಲುವೆ ಸೊಪ್ಪಲುವೆ ಇದ್ದೇ ಇರ್ತದೆ. ಅದಕ್ಕೆ ಆದಷ್ಟು ಹೊರಗಡೆಯಿಂದ ತರದ್ ಬಿಟ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟ ಮನೆಯಲ್ಲೇ ಬೆಳ್ಕೊಳ್ಳೋದು ಒಂದು. ಆಮೇಲೆ ಈ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಈ ಸುಮಾರು ನಾನು ನೋಡಿದೆ ಶಂಕರಣ್ಣ, ಏನಾಗ್ಬಿಟೈತೆ ಅಂತ ಅಂದ್ರೆ, ಈಗ ಹಾಸನಕ್ಕೆ ಹೋಗಿದ್ ನಾ ಮೊನ್ನೆ ದಿವಸ, ಆಮೇಲೆ ಗೊತ್ತಲ್ಲ ನಾನು ಆಟ ಪಾಠ ಎಲ್ಲ ಹಿಡ್ಕೊಳಕ್ಕಲ್ಲ ಶಂಕರಣ್ಣ, ನಡ್ಕಂಡೆ ಓಡಾಡೋದು. ಈಗ ಕೈ ಕಾಲು ಗಟ್ಟಿಯಾಗಿರುವಾಗ ಯಾಕಪ್ಪ ಅವ ಕೆಲವ ಆಟೋ ಅವು ಕಾರು ಅಂತ ಹೇಳ್ಬಿಟ್ಟು ಹೋಗ್ಬೇಕು, ದುಡ್ಡು ಕೊಟ್ಟು ದುಡ್ಡು ವೇಸ್ಟ್, ಮತ್ತೆ ಸುಮ್ನೆ ಸರಿ ಹೋಗಲ್ಲ, ನೋಡ್ದಂಗ ಹಾಕಲ್ಲ, ಸಮಾಧಾನ ಹಾಕಲ್ಲ. ಸಮಯ ಇಲ್ದಾಗ ಮಾತ್ರ ಆಟ ಪಾಠ ಹಿಡಿಬೇಕು, ಧಾರಾಳವಾಗಿ ಸಮಯ ಇದ್ರೆ ಓಡಾಡದೆ ಉತ್ತಮ. ನಾನು ಅಲ್ಲಿ ಹೋಗ್ಬಿಟ್ಟು ಈ ಡೈರಿ ಸರ್ಕಲ್ ಅಲ್ಲಿ ಇಳ್ಕಂಡೆ ಶಂಕರಣ್ಣ, ಇಳ್ಕಂಡು ಅಲ್ಲಿ ಏನೋ ಕೆಲಸ ಇತ್ತು ಅದ ಮುಗಿಸ್ಕೊಂಡ, ಅದ್ ಮುಗಿಸ್ಕೊಂಡು ಅಲ್ಲಿ ನನ್ ತಂಗಿ ಮನೆ ಐತಲ್ಲ, ತಂಗಿ ಮನೆಗೆ ಹೋಗ್ಬಿಟ್ಟು ಹಂಗೆ ನೋಡ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಊಟ ಗಿಟ ಮಾಡ್ಕೊಂಬರೋಣ ಅಂತ ಅನ್ಕೊಂಡು, ಅದೇ ಒಂದ್ ರಿಂಗ್ ರೋಡ್ ಅಂತ ಮಾಡೋರಲ್ಲಪ್ಪ, ಅದೇ ದೊಡ್ಡದಾಗ ಅಗ್ಲವಾಗೈತೆ ನೋಡು, ಅಗ್ಲವಾಗ ದೊಡ್ಡದಾಗ ಉದ್ದಕ್ಕೈತ್ ನೋಡು, ಆ ರೋಡ್ ಅಲ್ಲಿ ಹೋಗೋಣ ಅಂತ ಹೊಂಟ್ರೆ ಶಂಕರಣ್ಣ, ಏನ್ ರೋಡ್ ಉದ್ಕುವೆ ಆಚೆ ಈಚೆ ಏನ್ ಕಸ ಅಂತೀಯ, ಕಸ ತರದು ಹಾಕೋದು. ಆಮೇಲೆ ನನ್ ಕಣ್ಣೆದುರುಗಡಲೆಯ ತಂದು ಚೀಲದಲ್ಲಿ ಪ್ಲಾಸ್ಟಿಕ್ ಅಲ್ಲಿ ತರದು ಎಸೆಯೋದು ಈ ತರ ಮಾಡಿದ್ರ ಕೇಳೋಣ ಅಂದ್ರೆ ಹಿಡ್ಕೊಂಡು ಹೊಡೆದ್ಬಿಟ್ರೆ ಮಾಡ್ತೀಯ ಯಾರು ನನ್ನ ಅಲ್ಲ ಹಿಡ್ಕ ಹೊಡೆಕಿಂತ ಮುಂಚೆ ನಿನ್ ಕೈ ಸಿಗಬೇಕಲ್ಲ, ಬತ್ತಾರೆ ಎಸಿತಾರೆ ಹೋಯ್ತಾ ಇರ್ತಾರೆ ಅಲ್ಲ, ಬೇಕಾದ್ರೆ ಅಡ್ಡ ಹಾಕತ್ತೀನಿ, ಅಡ್ಡ ಹಾಕೊಂಡ್ರು ನೀನ್ ಜೊತೆಲಿ ಇದ್ದಿದ್ರೆ ಒಂದ್ ಧೈರ್ಯ ಮಾಡ್ತಿದ್ದೆ, ನೀನ್ ಬೇರೆ ಇಲ್ಲ, ಯಾಕಂದ್ರೆ ಒಬ್ರು ಇರ್ಬೇಕು ಯಾವಾಗ್ಲೂ ಸಪೋರ್ಟ್ಗೆ ಅಂತ ಅಂತ ಅನ್ಕೊಂಡು ಒಬ್ಬೊಬ್ರ ಕೈಲಿ ಹಾಕಲಕ್ಕ ಶಂಕರಣ್ಣ. ಆಮೇಲೆ ಏಕಾಏಕಿ ಹೆಂಗೆಂಗೋ ಮಾತಾಡಿ ಸುಮ್ನೆ ಹೆದರ್ಸ್ಕೊಂಡು ನೀನ್ ಹೇಳ್ದಂಗೆ ಹೊಡೆಯಕ್ಕೆ ಪಡೆಯಕ್ಕೆ ಬಂದ್ಬಿಟ್ರೆ ನಮ್ಗೂ ಒಂದ್ ರೀತಿ ಜೀವ ಭಯ ಅಲ್ವೇನಪ್ಪ? ಹೌದೌದು, ಭಯ ಆಯ್ತದೆ. ಆಮೇಲೆ ಹಿಂದೊಂದಿಬ್ರಿಗೆ ಅದ್ಲಿಸಿದ್ದೆ, ಈ ತಂದಿಲ್ಲ ಎಸಿತರಲ್ಲ ನಿಮ್ಗೇನು ಗೊತ್ತಾಕಲ್ವಾ, ತಗೊಂಡೋಗ್ಬಿಟ್ಟು ಈಗ ಕಸದ ಗಾಡಿ ಅಂತ ಬರ್ತವೆ ಎಲ್ಲಾರು ಹಾಕ್ಬೋದು, ಇಲ್ಲ ನಿಮ್ಮನೆ ತೊಲೆ ಹಾಕಬಹುದು, ಇಲ್ಲಿ ತೊಂದ್ರೆ ಅಂತ ಹೇಳ್ಬಿಟ್ಟು ಅಂತ ಅಂದ್ರ ಬಾಯ್ಗೆ ಬಂದಂಗ ಬೈದ್ಬಿಡೋದು ನಂಗೆ, ಏನ್ ನಿಮ್ಮನೆ ಬಾಗಿಲು ತಂದ ಹಾಕಿದ್ವು ನಾವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಈ ತಂದ ಹಾಕಿಲ್ಲ ಮನೆ ಬಾಗಿಲಿಗೆ, ತಂದ ಹಾಕಿದ್ರೆ ನಾ ಏನ್ ಮಾಡ್ಲಿ? ಅಲ್ಲ ಅದು ಅವ್ರು ಮಾಡಿರೋ ತಪ್ಪನ್ನ ಒಪ್ಕೊಳಕಲ್ಲ, ಒಂದು ಸಮರ್ಥನೆ ಮಾಡ್ಕೊಳ್ಳೋದು. ಈಗ ಕಸದ ಗಾಡಿ ಬತ್ತದಪ್ಪ ಮನೆ ಬಾಗಿಲಿಗೆ ಬತ್ತದೆ. ಆಮೇಲೆ ಇನ್ ಕೆಲವ್ರು ಅವ್ರ ಕಂಚಕರಣ ಕೆಲವು ಮನೆಗಳಲ್ಲಿ ಕಸನೆ ಹಾಕಕ್ಕಿಲ್ಲ, ಅಂದ್ರೆ ಅವರು ಏನ್ ತೊಂದರೆ ಮಾಡ್ತಾ ಇಲ್ಲ, ಆ ಕಸವ ರಸ ಮಾಡ್ತಾರೆ, ಅಂದ್ರೆ ಅವ್ರ ಮನೆ ಮುಂದಕ್ಕೆ ಇರ್ತಕ್ಕಂತ ಗಿಡಪಡಗಳಿಗೆ ಗೊಬ್ಬರ ಮಾಡ್ಕೋತಾವ್ರೆ ಅಂತಿದ್ಯಾ? ಅಂದ್ರೆ ಅದು ಒಂದ್ ಮಾಡ್ಕೋಬಹುದು, ಇಲ್ಲ ಅಂತ ಅಲ್ಲ. ಈಗ ಗಿಡಗಳ ಹಾಕಬಿಟ್ರೆ ಮನೆ ಸುತ್ತಮುತ್ತ ಗಿಡ ಹಾಕೊಂಡ್ರೆ ಅವಕ್ ಹಾಕಬಹುದು ಅಂತ ಹೇಳ್ಬಿಟ್ಟು ಹಾಕಬಹುದು, ಇನ್ ಕೆಲವ್ರಿಗೆ ಮನೆ ಸುತ್ತಮುತ್ತ ಜಾಗ ಇರೋದಿಲ್ಲ, ಅದೆಂತದ ಒಂದು ಡಬ್ಬಿ ತರ ಬಂದೈತಂತೆ, ಅದ್ರೊಳಗೆ ಕೆಲವನ್ನ ಹಾಕದಂತೆ, ಹಾಕ್ಬಿಟ್ಟು ಅದೆಂತದ ಒಂದು ಪೌಡರ್ ಕೊಡ್ತಾರಂತೆ, ಪೌಡರ್ ಹಾಕ್ಬಿಡೋದಂತೆ, ಪೌಡರ್ ಹಾಕ್ಬಿಟ್ರೆ ನೋಡು ಈಗ ಕಸ ಅಂತ ಅಂದ್ರೆ ಸ್ಮೆಲ್, ಆ ಸ್ಮೆಲ್ ಬರ್ತದಲ್ಲ ಅಂತ ತಂದು ಬೀದಿ ಬದಲಿ ಎಸೆಯೋದು. ಅದು ಅಲ್ವಾ, ಅದಕ್ಕೋಸ್ಕರವ ಅಂತ ಇಟ್ಕೊಬಿಟ್ರೆ ಸ್ಮೆಲ್ ಬರಕಲ್ಲ ಮತ್ತೆ. ಹೌದಾ? ಸ್ಮೆಲ್ ಬರೋದಿಲ್ಲ, ಆಮೇಲೆ ಬೇಗ ಕರಗ್ತದ, ಅದು ಕರಗ್ತದೆ ಅಂದ್ರೆ ಕಳಿತದೆ. ಈಗ ಕಸ ಅಂದ್ರೆ ಕಸವೇ ಅಲ್ಲ, ಅದರಲ್ಲೂ ಸಾಕಷ್ಟು ಪೌಷ್ಟಿಕಾಂಶಗಳು ಇದ್ದೇ ಇರ್ತದೆ. ಆಯ್ತಾ, ಗೊಬ್ಬರ ಅಂತ ಹೇಳ್ಬಿಟ್ಟು ಅದಕ್ಕೆ ಕರೆಯೋದ. ಆಯ್ತಾ, ಅದ್ ಚೆನ್ನಾಗಿ ಕರಗ್ತದಂತೆ. ಅದ ಮನೆ ಸುತ್ತಮುತ್ತ ಏನ್ ಗಿಡಗಳಿರ್ತಾವ ಅದಕ್ಕೆ ಬಳಕೆ ಮಾಡ್ಕೋಬಹುದು. ನಿನಗ್ ಗಿಡ ಬೆಳಸಕ್ ಆಗ್ತಲ್ವಾ, ನನ್ನಂತರ ಬೆಳೆಸ್ತಾ ಇರ್ತೀವಲ್ಲ, ಕೊಡ್ಬೋದು. ಪುಕ್ಷಟನಾರು ಕೊಡ್ಬೋದು, ಅಲ್ಲ ಈ ಕೆಜಿಗೆ ಇಷ್ಟು ಅಂತ ದುಡ್ಡನಾರು ಫಿಕ್ಸ್ ಮಾಡಿದ್ರೆ ಅದನ್ನಾರುವೆ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಈ ಕಸ ತಂದು ರೋಡ್ ಸೈಡ್ ಅಲ್ಲಿ ಹಾಕ್ತಾರೆ ಅಂತ ಅಂತ ಅನ್ನಲ್ಲ ನೋಡಿ, ಇದ್ರಿಂದಲೇ ನಾಯಿ ಸಂಖ್ಯೆ, ಬೀದಿ ನಾಯಿ ಸಂಖ್ಯೆ ಹೆಚ್ಚಾಗಿರೋದು ಸಿಕ್ಕಾಪಟ್ಟೆ ಆಗಿರೋದು. ಅಂದ್ರೆ ಅವಕ್ಕೆ ಅದ್ರದ್ದು ಗಮಲು ಬರ್ತಿರ್ತದಲ್ಲ, ಒಟ್ಟು ತಿನ್ನಕೇನೋ ಐತೆ, ಏನೋ ಅಲ್ಲ, ಏನಾದ್ರು ಇರ್ತಾರ ಅಲ್ಲಿ ಗಮಲು ಬರೋದ್ರಿಂದ ಅವಕ್ಕೂ ಬೇಕಲ್ಲ ಶಂಕರಣ್ಣ. ಈಗ ಬೀದಿ ನಾಯಿ ಅಂತ ಅಂದ್ರೆ ಯಾರು ಊಟ ಹಾಕ್ತಾರಪ್ಪ? ಯಾರು ಇಲ್ಲ, ಅವಕ್ಕೇನಾರು ಒಂದ್ ಬೇಕೇ ಬೇಕು, ಅದಕ್ಕೆ ಪಾಪ ಹುಡುಕತ್ತವೆ. ಮತ್ತೆ ಬೀದಿ ನಾಯಿ ಜೊತೆಗೆ ಅಣ್ಣಯ್ಯ ಆ ಹಸುಗಳು ಅವೆಲ್ಲ ಪ್ಲಾಸ್ಟಿಕ್ ತಿಂದು ಏನ್ ರಂಪಾಗಿ ಯಾವ ಪಾಟಿ ಆಗುತ್ತೆ, ಅವಕ್ಕೆ ಮತ್ತೆ ಡಾಕ್ಟರ್ ತರ ಕರ್ಕೊ ಹೋಗ್ಬೇಕು ನಾವು. ಆತರ ಎಲ್ಲ ಆಗಿತ್ತು, ಚೆನ್ನಾಗಿ ಹಾಲು ಕೊಡಕ್ಕಲ್ಲ, ಅವು ಹುಷಾರಿಲ್ದಂಗ ಆಯ್ತದೆ, ಅಯ್ಯೋ ನಮ್ಮನೆ ಪುಡ್ಡೆ ಹಾಕಿದ್ವಿ ಇವ್ಯಾಕೆ ಹಿಂಗಾಯ್ತು ಅಂತ ನಾವ್ ಯೋಚನೆ ಮಾಡ್ಕೊಂಡು ಆಮೇಲೆ ನಮ್ಮನೆ ಗೌಡ್ರು ಕರ್ಕೊಂಡು ಹೋಗಿ ತೋರ್ಸಿದ್ದಕ್ಕೆ ಪ್ಲಾಸ್ಟಿಕ್ ತಿಂದ್ಬಿಟ್ಟಿತ್ತು. ಹೌದು ಹೌದು, ಈ ತರದ್ದೆಲ್ಲ ಸಮಸ್ಯೆ ಆಗಿ ನನಗೆ ಈಗ ದನಕರುಗಳು ಸ್ವಲ್ಪ ಹೆಚ್ಚು ಕಮ್ಮಿ ಕಟ್ಕೊಂಡೆ ಇದ್ ಮಾಡ್ತಾರ ಬಿಡು, ಏನು ನಾಯಿಗಳು ಬಿಟ್ಟಂಗೆ ಬೀದಿಗೆ ಮೇಲೆ ಎಲ್ಲ ಒಂದೊಂದಂಗ ಆಯ್ತವೆ. ಆದ್ರೆ ಈ ನಾಯಿಗಳು ಜಾಸ್ತಿ ಆಗಿ ಇವತ್ತು ಯಾವ ಮಟ್ಟಕ್ಕೆ ಆಗ್ಬಿಟೈತೆ ಅಂದ್ರೆ, ಹೆಂಗಸರು ಮಕ್ಕಳು ಬೀದಿಲಿ ಓಡಾಡಂಗಿಲ್ಲ, ತಿರುಗಾಡಕ್ಕಾಯ್ತಿಲ್ಲ, ಓಡಾಡಿದ್ರು ಹೆಂಗಾಗ್ಬಿಟೈತೆ ಅಂತ ನನ್ನಂತರವೆ ಒಂದ್ ಕೋಲ್ ಹಿಡ್ಕೊಂಡು ಓಡಾಡಬೇಕು ಅಂದ್ರೆ ಒಂದು ಭಯ ಭಯ. ಈಗ ಅವು ಬದುಕ್ಬೇಕಲ್ಲ ಶಂಕರಣ್ಣ, ಏನಾರ ಒಂದ್ ಬೇಕು. ಈಗ ಹಾಸನದಲ್ಲಿ ಅವತ್ತು ಅಲ್ಲೇ ಹಂಗೆ ಮುಂದ್ಕೋದ್ನ, ಪಾಪ ಯಾರೋ ಒಬ್ರು ಹಾಲಿನ ಪ್ಯಾಕೆಟ್ ಹಿಡ್ಕೊಂಡು ಹೋಯ್ತವ್ರೆ ಮನೆಗೆ ತಗೊಂಡು ಯಾರೋ ಬಂದಿದ್ರೇನ, ಮನೆಗೆ ಗೆಸ್ಟ್ ಫಸ್ಟ್ ಬಂದಿದ್ರೇನ, ಓಡಾಗಿದ್ದೆ ಹೋಗಿ ಕಚ್ಕೊಬಿಡ್ತು ಹಾಲಿನ ಪ್ಯಾಕೆಟ್ನೆ. ಇನ್ನು ಅದೇ ತಗೊಂಡ್ ಹೋಗ್ತಾರ ನಾಯಿ ಮುಟ್ಟರದ ಮುಟ್ಟಿರೋದು ಅಂತ ಅದು ಅಲ್ಲಿ ಚೆಲ್ಲು ಹೋಗಿರ್ತದೆ, ಮತ್ತೆ ಇವ್ರು ಮೊದ್ಲೇ ಭಯ ಆಗಿರ್ತದೆ, ಅಯ್ಯೋ ನಾಯಿ ಬಂದ್ಬಿಡ್ತಲ್ಲ ಮೇಲೆ ಎಗರು ಬಿಡ್ತಲ್ಲ ಅಂತ ಹೇಳಿ ಇವ್ರ ಭಯದಲ್ಲಿ ಮನೆಗೆ ವಾಪಸ್ ಹೋಗೋದ ಅಥವಾ ಹಾಲ್ನೆ ತಗೊಳ್ದ ಅನ್ನೋದು ಪರದಾಟ ಆಗ್ಬಿಟ್ಟಿರ್ತದೆ, ಪರದಾಟ ಆಗ್ಬಿಡ್ತದೆ. ಆಮೇಲೆ ದುಡ್ಡು ದಂಡ ಆಯ್ತಾ, ವೇಸ್ಟ್ ಆಯ್ತಾ. ಈಗ ಅದ್ ಕಚ್ಚಿದ ತಕ್ಷಣ ಅದೇನ್ ಪುಟ್ಟು ಕುಡ್ಕೊಳಕಿಲ್ಲ, ಎಲ್ಲ ಭೂಮಿಪಾಲಯ ಆಯ್ತಾ, ಏನೋ ಒಂದ್ 10% 20% ಕುಡ್ಕೊಳಕ. ಆಮೇಲೆ ಅದೇ ಇತ್ತೀಚೆಗೆ ಚಿಕನ್ ಪಕನ್ನು ಮಟನ್ ಅದನ್ನು ಕೈಲಿ ಹಿಡ್ಕೊಂಡು ಹೋಗಕ್ಕಾಗಲ್ಲ ಟೌನ್ಗಳಲ್ಲಿ, ಬಂದಿದ್ದೆ ಲಭಕ್ಕಂತ ಭಯ ಆಗ್ಬಿಡ್ತವೆ. ಇದಕ್ಕೆಲ್ಲ ಕಾರಣ ಏನು ಅಂತ ಅಂದ್ರೆ ಅಲ್ಲಲ್ಲಿ ನಾವು ಕಸವ ಎಸಿತಾ ಇರೋದು. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ಕೊಂಡು ಆದಷ್ಟು ಮನೆಯಲ್ಲೇ ಆ ಕಸ ಏನಿರ್ತದ ಆ ಕಸನ ನೀಟಾಗಿ ರಸ ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು ಬಳಕೆ ಮಾಡ್ಕೊಳ್ಳೋದ ಕಲ್ತ್ಕೋಬೇಕು ಆಯ್ತಾ. ಆಮೇಲೆ ಈಗ ನೀನು ಹೇಳ್ತಾ ಉಂಟಂಗೆ ನನಗೆ ಇನ್ನೊಂದು ವಿಚಾರ ಏನ್ ಅನ್ನಿಸ್ತು ಅಂತಂದ್ರೆ, ಈಗ ನೋಡಪ್ಪ ಈ ಟೌನ್ ಆಗೆ ಎಲ್ಲವ ಕಸ ಅನ್ನ ತುಂಬಿಸ್ಕೊಂಡು ಹೋಗಕ್ಕೆ ಅಂತ ಒಂದ್ ಗಾಡಿ ಬರ್ತದೆ, ಅದಕ್ಕಾಗಿ ಕೆಲಸ ಮಾಡಕ್ಕೆ ಅಂತ ಸಾಕಷ್ಟು ಜನ ಅವರೇ ಪಾಪ. ಬೆಳಗ್ಗೆನೆ ಅವರು ತಮ್ಮ ಕೆಲಸ ಪಲಸ ಎಲ್ಲ ಬಿಟ್ಕೊಂಡು ಹಿಂಗೆ ಬೀದಿ ಮೇಲೆ ಬಂದು ಆ ಗಾಡಿನಾಗೆ ನಾವ್ ಇನ್ನೂ ಮಲಗಿದ್ರುವೆ ಹಾಡು ಪಾಡು ಹಾಕೊಂಡು ಇಲ್ಲ ಬಾಯಿನಾಗೆ ವಿಷಯ ಇಟ್ಕೊಂಡು ಊದ್ಬಿಟ್ಟು ಏಳ್ಸಿ ಕಸ ಎಲ್ಲ ತುಂಬಿಕೊಂಡು ಹೋಯ್ತಾರೆ. ಇದು ಒಂದ್ ರೀತಿಲಿ ನಾವ್ ಯಾವ ತರ ಜಾಗೃತರಾಗಬೇಕು ಅಂತಂದ್ರೆ, ನಾವು ನಮ್ಮ ಮನೆ ಕಸಗಳ ಮನೆಯಲ್ಲೇ ಒಂದ್ ಕಡಿಕೆ ಹಸಿ ಕಸ ಯಾವ್ದು ಒಣ ಕಸ ಯಾವ್ದು ಅವನ್ನೆಲ್ಲ ಒಂದ್ ಕಡೆ ಬೇರೆ ಬೇರೆ ಮಾಡೋದು ಒಳ್ಳೇದು. ಜೊತೆಗೆ ನೋಡಿ, ಈಗ ನಾನು ನಾಡಿದ್ದು ಈ ಗಣಪತಿ ಬಿಡ್ತಾರೆ ಅಂತ ಹೇಳಿದ್ನಲ್ಲ, ಈ ಗಣಪತಿ ಬಿಡ್ಬೇಕಾದ್ರೂ ಹೊಸಿ ನಮ್ಮ ಹುಡ್ಲಿಗೆ ನಾಳೆ ಬೆಳಗ್ಗೆ ಇಲ್ಲ ಅಂತ ನಾಳೆ ಸಾಯಂಕಾಲಕ್ಕೆ ಅಣ್ಣಯ್ಯ ಒಂದು ವಿಚಾರವ ಹೇಳ್ಬೇಕು. ಈಗ ಬಾಳೆಕಂದು ಮಾವಿನ ಸೊಪ್ಪು ಅವು ಇವೆಲ್ಲ ಕಟ್ಟಿರ್ತಾರಲ್ಲ, ಅವನ್ನೆಲ್ಲ ಒಂದ್ ಕಡೆ ನೀಟಾಗಿ ಹಾಕ್ರಪ್ಪ ಎಲ್ಲ ಬಿಟ್ಟಾದ್ಮೇಲೆ ಸುಮ್ನೆ ತಗೊಂಡಾಗ ನೀರಿಗೆ ಎಲ್ಲೋ ಎಸೆಯೋದು, ನೀರಿಗೆ ಬಿಡಕ್ಕೆ ಹೋಗ್ಬಾರ್ದು, ನೀರ್ ಹಾಳಾಗ್ಬಿಡ್ತದೆ. ಎಲ್ಲ ಬೇಕಾರೆ ಒಂದ್ ಮರತ್ತು ಬುಡಕ್ ತಗೊಂಡೋಗಿ ಹಾಕೊಂಡು ಕರಿಕಂಡ ಅಲ್ಲೇ ಗೊಬ್ಬರ ಆಯ್ತದೆ ಆಯ್ತಾ. ಈಗ ಹೂ ಇರ್ಬೋದು, ನೀನ್ ಹೇಳಂಗ್ ಬಾಳೆಕಂದು ಮಾವಿನ ಸೊಪ್ಪು ಇನ್ನು ಏನೇನೋ ಇತ್ತೀಚೆಗೆಲ್ಲವ ಹೂವು ಅವು ಇವು ಕಟ್ತಾರೆ, ಅವೆಲ್ಲ ಏನು ವೇಸ್ಟ್ ಇರ್ತದ. ಈಗ ಅವೆಲ್ಲ ಪವಿತ್ರವಾದವು ಅಂತ ಅನ್ಕೊಳ್ಳ ನಾವು ಆಯ್ತಾ, ತಗೊಂಡೋಗಿ ನೀರಿಗೆ ಬಿಡೋದಕ್ಕೆ ಬದಲಾಗಿ ತಗೊಂಡೋಗ್ಬಿಟ್ಟು ಯಾವ್ದಾರ ಮರದ ಬಿಡುತ್ತೆ ಗೊಬ್ಬರ ಮೆರವಣಿಗೆ ಮಾರಾಟ ಮೇಲೆ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲಿ ಹೊಳೆ ಹತ್ರಕ್ ಬಿಡ್ತಾರೋ ಕೆರೆ ಹತ್ರಕ್ ಬಿಡ್ತಾರೋ ಒಂದು ಕ್ಯಾನ್ ಅಲ್ಲಿ ಬಿಡ್ತಾರೋ ಗೊತ್ತಿಲ್ಲ, ಅಲ್ಲಿ ಗಂಟ ಹೋಗೋ ಗಂಟ ಇದ್ದು ಗಣಪತಿನ ಯಾವಾಗ ಎತ್ತಿನ ಗಾಡಿಲೋ ಅಥವಾ ಟ್ರ್ಯಾಕ್ಟರ್ ನಾಗ ತಗೊಂಡೋಗಿರೋ ಕೆಳಗೆ ಇಳಿಸ್ತಾರೆ, ಇಳಿಸಿದ್ಮೇಲೆ ಎಲ್ಲ ಗಣಪತಿ ಮೂರ್ತಿಯಿಂದ ಹೂವು ಇವನ್ನೆಲ್ಲ ತೆಗೆದು ಆ ಬಾಳೆಕಂದು ಮಾವಿನ ಸೊಪ್ಪು ತೆಗೆದು ಒಂದ್ ಕಡೆಗೆ ಹಾಕಲ್ರಪ್ಪ, ಗಣಪತಿನ ನೀರು ಬಿಟ್ಟಿದ್ಮೇಲೆ ಆ ಕಡೆ ಸೈಡ್ ಅಲ್ಲಿರ ಒಂದು ಆ ಮರದ ಬಡ್ಡೆಗೋ ಎಲ್ಲ ಒಂದ್ ಕಡೆ ಹಾಕಿ ಅಂತ ಒಂದ್ಸಿ ಎಚ್ಚರಿಕೆ ಕೊಡೋಣ. ಆಮೇಲೆ ಅಣ್ಣಯ್ಯ ನೀನು ನೋಡು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ದೆ ಈ ಕಸಗಳದು ಜೊತೆಗೆ ಮೀನಕ್ಕ ಹೇಳಿದ್ಲು ಅವೆಲ್ಲ ದನಪನ ತಿಂದು ಇದಾಯ್ತವೆ ಅಂತ ಹೇಳಿ, ಅಂತ ನೀನು ಪ್ಯಾಟೆಗೆ ಬೇರೆ ಹೋಗಿದ್ದೆ ಅಂತಂದಲ್ಲ, ಯಾವ್ದಾರು ಈಗ ಮುಂದಿನ ವಾರದಾಗ ಆಚೆ ವಾರದಾಗ ಯಾವ್ದಾರು ತರಬೇತಿ ಕಾರ್ಯಕ್ರಮ ಯಾವ್ದಾರು ಇರೋದೇನಾದ್ರು ವಿಚಾರ ಇತ್ತ ಹೆಂಗೆ? ಇಲ್ಲ ಅದನ್ನೇ ಹೇಳಕ್ಕೆ ಅಂತ ನಿನ್ ಕರೆದಿದ್ದ ಇವತ್ ನಾನು. ಅದು ಮೊದ್ಲಿಂದ ಮಾತಾಡ್ತಿದ್ವಲ್ಲಪ್ಪ ನಾವು ಕೋಳಿ ಕುರಿ ಎಲ್ಲ ಸಾಕಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿಯ ನಮ್ಗೆ ಜಾಸ್ತಿಯ ಇದಾಯ್ತದೆ ಅಂತ ಹೇಳ್ಬಿಟ್ಟು ಆದಾಯ ಬರ್ತದೆ ಅಂತ ಹೇಳ್ಬಿಟ್ಟು ಈಗ ಸಾಕದೇನೋ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಶಂಕರಣ್ಣ, ಇಲ್ಲ ಅಂತ ಅಲ್ಲ. ನಾ ಈಗ ಅನಾದಿ ಕಾಲದಿಂದಲೂ ಮಾಡ್ತಾರೆ, ನಮ್ಮ ಅಜ್ಜ ತಾತನು ಮಾಡೋರು, ನಮ್ಮ ಅಪ್ಪನು ಮಾಡೋರು, ನಾವು ಮಾಡ್ತಾ ಇದೀವಿ. ಅದ್ರಲ್ಲೂ ಯಾವ ತರ ಮಾಡಿದ್ರೆ ಯಾವ ತರ ಲಾಭ ಹೆಚ್ಚಾಯ್ತದೆ, ಹೆಂಗ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ಈ ಪಶುಪಾಲನಾ ಮತ್ತೆ ಪಶುವೈದ್ಯಕೀಯ ಇಲಾಖೆ ಐತಲ್ಲ ಅವರು ತರಬೇತಿ ಇಟ್ಕೊಂಡವ್ರಂತೆ. ಅದೇ ಹಾಸನದಾಗೆ ಸಂತೆಪೇಟನಾಗ ಐತಲ್ಲ ಅಂತ ಹೇಳ್ತಿದ್ಯಾ, ಅಲ್ಲೇ ಒಂದು ಪಶುವೈದ್ಯಕೀಯ ತರಬೇತಿ ಕೇಂದ್ರ ಅಂತ ಐತಲ್ಲ ಅಲ್ಲಿ ಇಟ್ಕೊಂಡವ್ರಂತೆ ಶಂಕರಣ್ಣ. ಮೊನ್ನೆ ದಿವಸದಿಂದ ನಾನು ಹೇಳಬೇಕಾಯ್ತು, ಮೊನ್ನೆ ದಿವಸದಿಂದ ಗಣಪತಿ ಅದು ಅಂತ ನೀನು ಬಿಜಿ ಆಗಿದ್ದಲ್ಲ ಹೇಳಲಿಲ್ಲ ನಾನು. ಅದರಲ್ಲಿ ನೋಡು ರೈತರಿಗೆ ಆಧುನಿಕ ಹೈನುಗಾರಿಕೆ ಬಗ್ಗೆ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ರು, ಅದು ಮೊನ್ನೆ 12ನೇ ತಾರೀಕು 13ನೇ ತಾರೀಕು ಇಟ್ಕೊಬಿಟ್ಟಿದ್ರು. ನಾವೆಲ್ಲ ಹಬ್ಬ ಹುಣ್ಣಿಮೆ ಅದು ಇದು ಅಂತ ಅಂತ ಅಂತ ಅಂತಕೊಂಡಿದ್ವಾ, ಅದಕ್ಕೆ ಹೋಗಕ್ಕಾಗಲಿಲ್ಲ. ಆದ್ರೆ ಚಿಂತೆ ಏನ್ ಮಾಡಂಗಿಲ್ಲ, ಮತ್ತೆ ಅದೇ ತರಬೇತಿಯ ಆಧುನಿಕ ಹೈನುಗಾರಿಕೆ ಬಗ್ಗೆ ತರಬೇತಿ ಅಂತ ಹೇಳ್ಬಿಟ್ಟು ಅದ ಈ ತಿಂಗಳು 25ನೇ ತಾರೀಕು ಮತ್ತೆ 26ನೇ ತಾರೀಕು ಇಟ್ಕೊಂಡವ್ರೆ ಎರಡು ದಿವಸ. ಅಂದ್ರೆ ಇನ್ನು ನಮಗೆ ಒಂದು 11-12 ದಿನ ಟೈಮ್ ಐತೆ ಅಂತ ಹೇಳ್ತಾರೆ, ಟೈಮ್ ಐತೆ. ಆಮೇಲೆ ಅವ್ರು ಎಷ್ಟು ಐಡಿಯಾ ಮಾಡವ್ರೆ ಅಂತ ಅಂದ್ರೆ ಅವ್ರಿಗೂ ಗೊತ್ತಿರ್ತದೆ, ಈ ಹಬ್ಬ ಹುಣ್ಣಿಮೆ ಅಂತ ಅನ್ಕೊಂಡು ಓಡಾಡ್ಬಿಡ್ತಾರೆ ಇವರು ಬರಕ್ಕಿಲ್ಲ ಅಂತ ಅನ್ಕೊಂಡು 12-13ನೇ ತಾರೀಕು ಏನ್ ಮಾಡಿದ್ರು ಅದೇ ತರಬೇತಿಯ 25-26ಕ್ಕೆ ಮಾಡ್ಕೊಂಡವ್ರೆ. ಆಯ್ತಾ, ಮತ್ತೊಂದಪ್ಪ ಈಗ ಅದಕ್ಕೆ ಹೋಗ್ಬೋದು. ಆಮೇಲೆ ಈ ಕೋಳಿ ಸಾಕಾಣಿಕೆ ಬಗ್ಗೆ ಒಂದ್ ತರಬೇತಿ, ಹೌದಾ, ಅದು ಈಗ 17-18ಕ್ಕೆ ಐತೆ. ಈಗ ಬರ ಮಂಗಳವಾರ ಮತ್ತೆ ಬುಧವಾರ 17-18ಕ್ಕೆ ಅದ ಇಟ್ಕೊಂಡವ್ರೆ. ಕೋಳಿ ಸಾಕೋದಾದ್ರೆ ಕೋಳಿ ತರಬೇತಿಗೆ ಹೋಗ್ಬೋದು 17 ಮತ್ತೆ 18ಕ್ಕೆ. ಆಮೇಲೆ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಬಗ್ಗೆ ತರಬೇತಿಯ 20-21ಕ್ಕೆ ಇಟ್ಕೊಂಡವ್ರೆ, ಅದು ಮುಂದಿನ ಶುಕ್ರವಾರ ಶನಿವಾರಕ್ಕೆ ಐತೆ. ಅದೇ 20 ದಿವಸಕ್ಕೆ 4 ದಿವಸಕ್ಕೆ ಅದ ತರಬೇತಿ ಬರ್ತದೆ. ಇದರಲ್ಲಿ ಈಗ ನೋಡು 3 ತರಬೇತಿ ಆದಂಗ, ಅದು 3ರಲ್ಲಿ ಯಾವ್ದಾರ ಒಂದು ತಗೋಬೇಕು ನಾವು. ಅಂದ್ರೆ ಕೋಳಿದಾಗ್ಬೋದು, ಕುರಿದಾಗ್ಬೋದು, ಇಲ್ಲ ಆಧುನಿಕ ಹೈನುಗಾರಿಕೆ ಮಾಡೋದ್ರ ಬಗ್ಗೆ ಆಗ್ಬೋದು ಅಂತ ಹೇಳ್ತಿದ್ಯಾ. ಯಾಕೆಂದ್ರೆ ಈಗ ಅದೇ ಅಲ್ವಪ್ಪ ನಮ್ ಕೈ ಹಿಡಿದ್ರದು, ಅದ್ ಬಿಟ್ರೆ ಹಾಕಲ್ಲ. ಆಮೇಲೆ ಈಗ ನಾವ್ ಸ್ವಲ್ಪ ಈಗ ಆದಾಯ ಜಾಸ್ತಿ ಅದರಲ್ಲೇ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋದ್ರಿಂದ ಅದ ಮಾಡ್ಕೋಬಹುದು ಶಂಕರಣ್ಣ. ಆಯ್ತಾ, ಅದಕ್ಕೆ ತರಬೇತಿ ಅಂತ ದಿವಸ ಐತೆ. ಅದಕ್ಕೆ ಒಂದ ಫೋನ್ ನಂಬರ್ ಕೊಟ್ಟವ್ರೆ, ನೀವು ಹೋಗದಾರೆ ನಾನು ಬರ್ತಾ ಇದೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಹೇಳ್ಬೇಕು, ಇಂತ ಊರಿಂದವ ಇಂತ ಮನುಷ್ಯ ನಾನು ಬರ್ತಾ ಇದೀನಿ ಇಂಥದಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಅಂದ್ರೆ ನೀನ್ ಹೇಳೋದು ನಾವು ಮೊದ್ಲೇ ಅವರಿಗೆ ಫೋನ್ ಮಾಡಿ ನಮ್ಮ ಹೆಸರು ನೋಂದಾಯಿಸ್ಕೋಬೇಕು ಅಂತ ಹೇಳ್ತಿದ್ಯಾ? ಹೌದು ಹೌದು. ಹಂಗಾರೆ ಹೊಸಿ ನಂಬರ್ ಹೇಳಿ ಅಣ್ಣಯ್ಯ, ನಂಬರ್ ಬರ್ಕ ಹೇಳ್ತೀನಿ. 235-2226 ಇನ್ನೊಂದಪ್ಪ ಹೇಳ 235-2226 ಅಲ್ಲ, ಇದು ಏನ್ ಫೋನ್ ನಂಬರ್ ಇದ್ದಂಗಿಲ್ವಲ್ಲ ಇದು? ಏ ಇದ್ದು ಅದೇ ಹಿಂದೆಲ್ಲ ಬರವಲ್ಲಪ್ಪ ಲ್ಯಾಂಡ್ ಲೈನ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಸ್ ಟಿ ಕೋಡ್ ಗೊತ್ತೇ ಐತಲ್ಲ ನಿಂಗೆ ಹಾಸ್ನದ್ದು? ಅದೇ ಆದ್ಬಿಡು, ಅದಂಗೆ ಅದೊಂಥರ ಬಾಯ್ಪಾಠ ಆದಂಗೆ. 08-1772 ಇನ್ನೊಂದಪ್ಪ ಹೇಳ ನೋಡೋಣ. ಅದೇ ಈಗ ಅವ್ರದ್ದು ನಂಬರ್ ಹೇಳಿದ್ ನೀನು, 235-2226 ಸರಿಯಾ? ಎಷ್ಟು ಡಿ? 08-1772 ಇದಕ್ಕೆ ಫೋನ್ ಮಾಡ್ಬಿಟ್ಟು ಬರ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೇಳೋದು. ನಿನಗೆ ಫೋನ್ ಮಾಡಕ್ ಆಗದಿದ್ರು ಅವದೇನ್ ನಾನು ಡೇಟ್ ಹೇಳಿದ್ನಲ್ಲ, ಆ ಡೇಟ್ ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಬಂದಿದ್ದೀನಿ, ನನಗೆ ತರಬೇತಿ ಬೇಕು ಅಂತ ಅಂತ ಅಂದ್ರೆ ಒಂದು ಆಧಾರ್ ಪಾದಾರ್ ಕಾರ್ಡ್ ತಗೊಂಡು ಹೋಗ್ಬೇಕು. ಈಗ ಎಲ್ಲಿಗೆ ಹೋಗ್ಬೇಕು ಅಂತ ಅದನ್ನ ಇಟ್ಕೊಂಡು ಹೋಗ್ಬೇಕಂತ ಬೇಕಲ್ಲ, ಯಾಕಂದ್ರೆ ನಮ್ ಗುರುತಿನ ಪತ್ರ ಒಂದು ಬೇಕಲ್ಲಪ್ಪ, ತಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಅದೊಂದು ಮಾಡ್ಕೊಂಡ್ ಬರೋಣ. ಈಗ ನೀನೇ ಫೋನ್ ಮಾಡ್ಬಿಟ್ಟು ಹೇಳ್ಬಿಡು ಅವ್ರಿಗೆ, ನಾವ್ 3 ಜನ ಬರ್ತಾ ಇದೀವಿ, ಇಂತಿಂತದಕ್ಕೆ ಬರ್ತೀವಿ ನಾವು ಅಂತ ಹೇಳ್ಬಿಟ್ಟು. ಅಲ್ಲ ಈಗ ನೀನ್ ಹೇಳಿದ್ಕೆ ನಂಗೆ ಹೊಸ ಕನ್ಫ್ಯೂಷನ್ ಆಯ್ತೈತೆ. ಈಗ ಕೋಳಿ ತರಬೇತಿಗೆ 3 ಜನನು ಹೋಗ್ಬೋದಾ, ಆಡು ಕುರಿ ಸಾಕಾಣಿಕೆಗೂ 3 ಜನನು ಹೋಗ್ಬೋದಾ? ಫೋನ್ ನಂಬರ್ ಕೊಟ್ಟಿದ್ರೆ ಕೇಳು ನೀನು, ಕೇಳ್ಬಿಟ್ಟು ಈಗ ಎಲ್ಲದಕ್ಕೂ ನಾನೇ ಹೋಗ್ತೀನಿ ಅಂತ ಅಂದ್ರೆ ಹೆಂಗೆ ಶಂಕರಣ? ಅದಕ್ಕೆ ಕೇಳಿ, ಈಗ ನೀನ್ ಕೋಳಿ ಸಾಕ್ತೀಯೋ ಕುರಿ ಸಾಕ್ಬೇಕೋ ಮೊದಲು ನಿರ್ಧಾರ ಮಾಡಿ, ಯಾವ್ದು ಬೇಕೋ ಅದಕ್ಕೆ ಹೋಗು. ಆಯ್ತಾ, ಕೋಳಿದಾದ್ರೆ 17-18ಕ್ಕೆ ಇದೇ ತಿಂಗಳು, ಸೆಪ್ಟೆಂಬರ್ 17-18ಕ್ಕೆ ಕೋಳಿ ಸಾಕಾಣಿಕೆ ತರಬೇತಿ. ಆಯ್ತಾ, 20-21ಕ್ಕೆ ಕುರಿ ಮತ್ತೆ ಆಡು 25-26ಕ್ಕೆ ಹೈನುಗಾರಿಕೆ ದನ ಸಾಕೋದ್ರ ಬಗ್ಗೆ, ಇದ್ರ ಬಗ್ಗೆ ಇಟ್ಕೊಂಡವ್ರೆ. ಯಾರ್ಯಾರು ಯಾವ್ದಾದ್ಕ ಹೋಗೋದು ಅಂತ ಹೇಳ್ಬಿಟ್ಟು ನೀನೇ ನಿರ್ಧಾರ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ಹೇಳ್ಬಿಡು ಅವ್ರಿಗೆ. ಈಗ ನಾನು ಅವ್ರಿಗೆ ಫೋನ್ ಮಾಡಿ ತಿಳ್ಕೊತೀನಿ, ಕೋಳಿದು ಕುರಿ ಆಡಿಂದು ಮತ್ತೆ ದನಕರಿಂದುವೆ. ಹೌದು, ಈಗ ಮೀನಕ ಯಾವ್ದಕ್ ಹೋಯ್ತಾಳೆ ಅಂತ ಅವಳು ತೀರ್ಮಾನ ಮಾಡ್ಕೊಳ್ಳಿ. ನಾನು ಹೈನುಗಾರಿಕೆಗೆ ಹೋಯ್ತೀನಿ. ಆಗ್ಲೇ ಮೀನಕ ಮೊದ್ಲೇ ಮನಸ್ಸಲ್ಲಿ ಫಿಕ್ಸ್ ಆಗ್ಬಿಟ್ಟಳು, ಯಾಕಂದ್ರೆ ಅವಳಿಗೆ ಡೈರಿಗೆ ಹಾಲಾಕಿ ದುಡ್ಡು ಒಳ್ಳೆ ಚೆನ್ನಾಗಿ ಕಂಡ್ಬಿಟ್ಟವಳಲ್ಲ, ಕೆಲಸ ಕಡಿಮೆ ಅಲ್ವಾ, ಅದಕ್ಕೆ ಅಣ್ಣಯ್ಯ ನೀನ್ ಯಾವ್ದು? ಈಗ ಒಂದ್ ಕೆಲಸ ಮಾಡೋಣ, 3 ಜನವೆ ಒಂದ್ಕೆ ಹೋಗೋಣ. ಆಯ್ತಾ, ಈಗ ತರಬೇತಿ ಇದ್ದೇ ಇರ್ತಾವ, ಮಾಡತ್ಲೇ ಇರ್ತಾರ ಅವಾಗ ಅವಾಗ, ಮುಂದಿನ ಸರಿ ಬೇರೆ ಇನ್ನೊಂದ್ ಹೋಗೋಣ. ಈಗ 3 ಜನವೆ, ಯಾಕೆಂದ್ರೆ ಒಬ್ರು ಬಿಟ್ಟು ಒಬ್ರು ಯಾಕೆ ಹೋಗೋದು? ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಆಮೇಲೆ ಅಲ್ಲಿ ಹೇಳ ಅಂತ ವಿಚಾರಗಳು ಇರ್ತಾವಲ್ಲ, ಎಲ್ಲ ನಾನು ಒಬ್ಬನಿಗೆ ಅರ್ಥ ಆಗ್ಲಿಲ್ಲ, ನೀನೊಂದ್ ದಿವಸ ಅರ್ಥ ಮಾಡ್ಕ, ಮೀನಕ್ಕೊಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು. ಬಂದ್ಬಿಟ್ಟು ಇಲ್ಲಿ ನಾವು ಆ ತರ ಹೊಂದಾಣಿಕೆ ಮಾಡ್ಕೊಂಡು ಹಿಂಗಲ್ಲ ಹಿಂಗೆ ಈ ತರಕಲ್ಲ ಈ ತರ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಮಾಡ್ಕೊಂಡು ಮಟ್ಕೊಂಡು ಹೋಗನಂತೆ. ಇಲ್ಲ ಈಗ ನೀನ್ ಹೇಳಿದ್ದು ಒಂದ್ ರೀತಿ ಒಳ್ಳೇದಾಯ್ತು, ಯಾಕೆಂತಂದ್ರೆ ಈಗ ಭಾನುವಾರ ನೋಡು ಗಣಪತಿ ಬಿಡ್ತಾರೆ, ಆಚೆಗೆ ಹೋಸಿ ಕೆಲಸ ಪಲ್ಸ ಇನ್ನು ಉಳ್ಕೊಂಡವಲ್ಲ ಹಬ್ಬಕ್ಕೆ ಆ ಕಡೆ ಈ ಕಡೆ ಹೋಗ್ಕೊಂಡು ನಾವು ಕೆಲಸ ಹೋಸಿ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟದೆ, ಅದ್ ಮುಗಿಸ್ಕಂದ್ರೆ ಆಚೆವರೆಗೆ ಫುಲ್ ಪಿರಿ ಮಾಡ್ಕೊಂಡು ಹೋಗ್ಬೋದು. ಅಣ್ಣಯ್ಯ ನೋಡು ಮಾತಾಡ್ತಾ ಮಾತಾಡ್ತಾ ಅವಳು ಬೇರೆ ಪೂಜೆ ಇಟ್ಕೊಂಡಿನಿ ಅಂತಂದ್ಲು, ಅದೇನೋ ಹುಸ್ಲಿ ಬೇರೆ ತಂದಿದೀನಿ ಅಂತಂದ್ಲು, ಅವ ಏನ್ ತಂದಿದ್ಯಾ ಚರ್ಪಿಂದು ಬಾಕ್ಸ್ ಅದ ತಗೊಂಡ್ ನಡಿ ಅಲ್ಲಿ ದೇವಸ್ಥಾನ ಕಡೆಗೆ ಹೋಗನಂತೆ. ಅಣ್ಣಯ್ಯ ನೀನು ಬೇಗ ಹೆಜ್ಜೆ ಹಾಕು, ಪೂಜೆ ಮುಗಿದ್ಮೇಲೆ ಅಲ್ಲಯ್ಯ ಪ್ರಸಾದ ತಿನ್ಕಂದ್ ಈಗಡಿಗೆ ಬರೋನಂತೆ. ಇದುವರೆಗೂ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ತೋಟದ ನಿರ್ವಹಣೆ ಹಾಗೂ ಮಳೆ ನೀರಿನ ಕೊಯ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಬಿಂಡೇನಹಳ್ಳಿ ಯುವ ಕೃಷಿಕ ಜಿ ವಿಕಾಸ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈಗ ಹವಾಮಾನ ವರದಿ. ಜಿಲ್ಲೆಯಲ್ಲಿ ಗರಿಷ್ಠ 27.6 ಡಿಗ್ರಿ ಹಾಗೂ ಕನಿಷ್ಠ 18.6 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇಂದು ಮುಂಜಾನೆ 8:30 ವಾತಾವರಣದಲ್ಲಿ ಶೇಕಡ 85% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿದ್ದು ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹವಾಮಾನ ವರದಿಯನ್ನ ಕೇಳಿದಿರಿ. ಈಗ ಪೇಟೆ ಧಾರಣೆ. ಇಂದು ಅರಸೀಕೆರೆ ಕೃಷಿ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ಧಾರಣೆ ಹೀಗಿತ್ತು. ದಪ್ಪಮೆಣಸಿನಕಾಯಿ 4,000, ಅಡಿಕೆ 10,000, ಅಲಸಂದೆ 8,000, ಆಲೂಗಡ್ಡೆ ಕನಿಷ್ಠ 2,500 ರೂಗಳು, ಗರಿಷ್ಠ 3,000, ಈರುಳ್ಳಿ ಕನಿಷ್ಠ 3,000 ರೂಗಳು, ಗರಿಷ್ಠ 5,000, ಉದ್ದಿನಬೇಳೆ 13,134 ರೂಪಾಯಿಗಳು, ಕ್ಯಾರೆಟ್ ಕನಿಷ್ಠ 2,500 ರೂಗಳು, ಗರಿಷ್ಠ 5,000, ಕೊಬ್ಬರಿ ಕನಿಷ್ಠ 6,500 ರೂಗಳು, ಗರಿಷ್ಠ 10,600, ಟೊಮ್ಯಾಟೊ ಕನಿಷ್ಠ 1,000, ಗರಿಷ್ಠ 8,000 ರೂಪಾಯಿಗಳು, ತೆಂಗಿನ ಕಡ್ಡಿ ಸೀಗು ಕನಿಷ್ಠ 2,600 ರೂಗಳು, ಗರಿಷ್ಠ 3,300 ರೂಪಾಯಿಗಳು, ತೆಂಗಿನಕಾಯಿ 17,000 ಕನಿಷ್ಠ, ಗರಿಷ್ಠ 20,000 ರೂಪಾಯಿಗಳು, ತೊಗರಿಬೇಳೆ ಕನಿಷ್ಠ 14,700 ರೂಗಳು, ಗರಿಷ್ಠ 15,800 ರೂಪಾಯಿಗಳು, ಧನಿಯಾ 9,201 ರೂಪಾಯಿಗಳು, ನುಗ್ಗೆಕಾಯಿ 4,000 ರೂಗಳು, ಬದನೆಕಾಯಿ 1,500 ರೂಪಾಯಿಗಳು, ಬೀಟ್ರೂಟ್ 2,000, ಮೆಕ್ಕೆಜೋಳ 2,190 ಕನಿಷ್ಠ, ಗರಿಷ್ಠ 2,400 ರೂಪಾಯಿಗಳು, ಮೂಲಂಗಿ 3,000 ರೂಗಳು, ರಾಗಿ 3,200 ರೂಪಾಯಿಗಳು, ಹಸಿ ಶುಂಠಿ 2,500 ಕನಿಷ್ಠ, ಗರಿಷ್ಠ 10,000 ರೂಗಳು, ಹಸಿರು ಮೆಣಸಿನಕಾಯಿ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 4,000 ರೂಗಳು, ಹೆಸರುಕಾಳು 8,500 ರೂಗಳು ಕನಿಷ್ಠ, ಗರಿಷ್ಠ 8,500 ರೂಗಳು, ಹೆಸರು ಬೇಳೆ 10,334 ರೂಪಾಯಿಗಳು, ಹೀರೆಕಾಯಿ 3,000 ರೂಪಾಯಿಗಳು, ಹುಣಸೆ ಹಣ್ಣು 5,500 ರೂಗಳು, ಹುರುಳಿಕಾಳು 5,500 ರೂಗಳು, ಹುರುಳಿಕಾಯಿ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 6,000 ರೂಪಾಯಿಗಳು. ಇದುವರೆಗೂ ಅರಸೀಕೆರೆ ಕೃಷಿ ಮಾರುಕಟ್ಟೆಯಲ್ಲಿನ ಕೃಷಿ ಉತ್ಪನ್ನಗಳ ಧಾರಣೆಯನ್ನ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕೆ ಮುಂಚೆ ಹ್ಯುಂಡೈ ಕಾರ್ ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಇಂದಿನ ಗೀತಗಾನ ಕಾರ್ಯಕ್ರಮದಲ್ಲಿ ಎರಡು ಭಕ್ತಿ ಗೀತೆಗಳನ್ನು ಆಲಿಸಬಹುದು. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಒಂದು ಗೀತೆ. ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ, ಅಮ್ಮ ನಿನ್ನ ಜಾಲವೊಂದಿ ಮುಕುತಿ ಸಾಧನ, ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ, ಅಮ್ಮ ನಿನ್ನ ಜಾಲವೊಂದಿ ಮುಕುತಿ ಸಾಧನ. ಶಾರದಾಂಬೆ ಜಯ ಜಗದಂಬೆ, ಶಾರದಾಂಬೆ ಜಗದಂಬೆ ನಿನ್ನನೇ ನಂಬಿದೆ, ನೀರಜಾಕ್ಷಿ ಕರುಣದಿ ಅರಸು ಎನ್ನುತ್ತ ಬೇಡುವೆ. ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ, ಅಮ್ಮ ನಿನ್ನ ಜಾಲವೊಂದಿ ಮುಕುತಿ ಸಾಧನ. ಲೋಕಕ್ಕೆ ದಾರಿ ತೋರು ಭಕುತಗೆ ಸತತ ಹೃದಯನಾಕಕ್ಕೆ, ದಾರಿ ತೋರು ಭಕುತಗೆ ಸತತ ಹೃದಯನಾಕಕ್ಕೆ. ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ, ಅಮ್ಮ ನಿನ್ನ ಧ್ಯಾನವೊಂದೆ ಮುಕುತಿ ಸಾಧನ. ಮಡದಿ ಮಕ್ಕಳು ಎನ್ನುವ ಭಾವ ಉಳಿಯಲಿ, ಕನಸ ಸ್ವರ್ಗ ನಾಶವಾಗಿ ಉರಿದು ಹೋಗಲಿ. ಮನೆ ಮಡದಿ ಮಕ್ಕಳು ಎನ್ನುವ ಭಾವ ಉಳಿಯಲಿ, ಕನಸ ಸ್ವರ್ಗ ನಾಶವಾಗಿ ಉರಿದು ಹೋಗಲಿ. ಮನವು ಕರ್ಮ ಫಲವನು ಬಯಸದೆ ನಿನ್ನ ಹಾಡಲಿ, ಮನವು ಕರ್ಮ ಫಲವನು ಬಯಸದೆ ನಿನ್ನ ಹಾಡಲಿ, ದಿನವು ದಾನ ಧರ್ಮ ಗೈವ ಮನವು ನನ್ನದಾಗಲಿ, ದಿನವು ದಾನ ಧರ್ಮ ಗೈವ ಮನವು ನನ್ನದಾಗಲಿ. ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ, ಅಮ್ಮ ನಿನ್ನ ಧ್ಯಾನವುಂದಿ ಮುಕ್ತಿ ಸಾಧನ, ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ, ಅಮ್ಮ ನಿನ್ನ ಧ್ಯಾನವುಂದಿ ಮುಕ್ತಿ ಸಾಧನ. ಹೂವಿನವರು, ಕ್ಯಾಟರಿಂಗ್ ನವರು, ಬ್ಯಾಂಕ್ ನವರು, ತಗೊಳ್ಳೋಣ. ಎಲ್ಲ ಹೋಗುತ್ತೆಪ್ಪ, ಸ್ವಲ್ಪ ಆಚೆಚಾದ್ರೂ ಹಣ ಹೋಗುತ್ತೆ. ಅರೆ, ಬ್ಯಾಂಕ್ ಸಂಭಳಿಸುತ್ತೆ. ಹೇಗೆ? ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಬ್ಯಾಂಕ್ ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರೀಸ್ ನ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಚೆಕ್ ಮಾಡುತ್ತೆ, ಪರಿಶೀಲಿಸುತ್ತೆ, ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗಲ್ಲ. ಹೌದಾ? ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು, ಆರ್ ಬಿ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದ್ದಾರೆ. ಗೀತಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮತ್ತೊಂದು ಭಕ್ತಿಗೀತೆ. ತ್ರಿಭುವನ ಮೋಹಿನಿಯು ಮೂಕಾಸುರನ ಕೊಂದುದಕ್ಕೆ ಕಬದಲ್ಲಿ ಕೇಳಿಸಿತು ಜಯಕಾರವು, ಜಯಕಾರವು. ವಿಜಯೋತ್ಸವ ಇದು ಮೂಕಾಂಬಿಕೆಯ ವಿಜಯೋತ್ಸವ.